ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಹದಿನೆಂಟನೇ ಆಗಸ್ಟ್ 1883 ಆಷಾಢ ಪೂರ್ಣಿಮೆ ಶನಿವಾರ. ಮಾಸ್ಟರ್ ಮಾಷಯ್ಯ ಬರೀತಾ ಇದ್ದಾನೆ. ಪರಮಹಂಸರು ಕಲ್ಕತ್ತಾದಲ್ಲಿ ಬಲರಾಮನ ಮನೆಗೆ ಬಂದಿದ್ದಾರೆ. ಅವತಾರ ತತ್ವದ ಸಂಬಂಧವಾಗಿ ಭಕ್ತರಿಗೆ ತಿಳಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಅವತಾರ ಪುರುಷ ಲೋಕ ಶಿಕ್ಷಣಕ್ಕಾಗಿ ಭಕ್ತಿ ಭಕ್ತ ಇವರನ್ನು ಆಶ್ರಯಿಸಿ ಈ ಜಗತ್ತಿನಲ್ಲಿ ಇರ್ತಾನೆ. ಇದು ಛಾವಣಿಗೆ ಹತ್ತಿದ ನಂತರ ಮೆಟ್ಟಿಲ ಮೂಲಕ ಹತ್ತಿ ಇಳಿದು ಮಾಡುವ ಹಾಗೆ. ಜ್ಞಾನ ದೊರೆಯದವರೆಗೆ, ಎಲ್ಲ ಆಸೆಗಳು ನಿವೃತ್ತಿಯಾಗದವರೆಗೆ ಜನರು ಭಕ್ತಿ ಮಾರ್ಗಾವಲಂಬಿಗಳಾಗಿರಬೇಕು. ಆಗ ಮಾತ್ರವೇ ಅವರಿಗೆ ಛಾವಣಿಯ ಮೇಲಕ್ಕೆ ಹತ್ತಲು ಸಾಧ್ಯವಾಗುತ್ತದೆ. ಎಲ್ಲಾ ವಾಸನೆಗಳು ಹೋದರೆ ಮಾತ್ರವೇ ಛಾವಣಿಗೆ ಹತ್ತಲು ಸಾಧ್ಯ. ಲೆಕ್ಕ ಸರಿಯಾಗದವರೆಗೆ ಅಂಗಡಿಯವ ಮಲಗಲು ಹೋಗುವುದಿಲ್ಲ. ಲೆಕ್ಕ ಹಾಕಿ ಅದು ಸರಿಯಾದ ನಂತರವೇ ನಿದ್ರಿಸೋದಕ್ಕೆ ಹೋಗ್ತಾನೆ ಅಂತಂದ್ರು ಶ್ರೀರಾಮಕೃಷ್ಣ. ಅವತಾರ ತತ್ವದ ಕುರಿತಾಗಿ ಹೇಳ್ತಾ ಇದ್ದಾರೆ. ಅವತಾರ ಅವತಾರ ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬರೋದು. ಉದ್ಧಾರ ಉದ್ಧಾರ ಅಂದ್ರೆ ಕೆಳಗಡೆ ಇರುವವ್ರನ್ನ ಮೇಲೆತ್ತೋದು, ಕೆಳಗಡೆ ಬಿದ್ದೋದವ್ರನ್ನ ಮೇಲೆತ್ತುವುದಕ್ಕಾಗಿ ಮೇಲ್ಗಡೆ ಇರುವಂತಹ ಭಗವಂತ ಕೆಳಗೆ ಬರ್ತಾನೆ. ಇದು ಅಪ್ಪಟ ಕನ್ನಡದಲ್ಲಿ ಹೇಳಿದ್ದು ನಾನು. ಅದನ್ನೇ ಅವತಾರ ಉದ್ಧಾರ ಅಂತ ಸಂಸ್ಕೃತ ಶಬ್ದದಲ್ಲಿ. ಆದರೆ ಆ ಅವತಾರ ಮತ್ತು ಉದ್ಧಾರ ಅಂತ ಹೇಳ್ತಕ್ಕಂಥ ಶಬ್ದಗಳನ್ನು ನಾವು ಬೇಕಾದಷ್ಟು ಬಳಸಿದ್ದೇವಾದ್ರಿಂದ ಅಪರಿಚಿತ ಶಬ್ದಗಳೇನಲ್ಲ ಅವುಗಳು. ಅವತಾರ ತಾಳೋದು ಯಾತಕ್ಕೆ ಭಗವಂತ ಅಂತಂದ್ರೆ ಲೋಕ ಶಿಕ್ಷಣಕ್ಕಾಗಿ. ಲೋಕ ಅಂದ್ರೆ ಈ ಭೂಲೋಕ, ಇಲ್ಲಿ ಭೂಲೋಕದಲ್ಲೇ ಜನರು ಇರೋದು. ಬಾಕಿ ಉಳಿದ ಯಾವ ಗ್ರಹಗಳಲ್ಲೂ ಜನರು ಇಲ್ಲ ಅಂತ ತೀರ್ಮಾನವಾಗಿದೆ. ಜನರಿಗೆ ಮಾತ್ರವೇ ಉದ್ಧಾರದ ವಿಚಾರ ಅರ್ಥವಾಗುತ್ತೆ. ಆದರೆ ಅವರು ಜನರಾಗಬೇಕು, ಅವರು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗಬೇಕು. ಲೋಕೋದ್ಧಾರಕ್ಕಾಗಿ, ಲೋಕ ಶಿಕ್ಷಣಕ್ಕಾಗಿ ಭಗವಂತ ಅವತಾರ ತಾಳಿದ್ದು ಅಂತ ಶ್ರೀರಾಮಕೃಷ್ಣ ಇಲ್ಲಿ ಘಂಟಾಘೋಷವಾಗಿ ಹೇಳಿದ ಮೇಲೆ ನಮ್ಮ ಈ ಲೋಕದಲ್ಲಿ ಎಷ್ಟೊಂದು ಜನ ಇವತ್ತಿಗೂ ಕೂಡ ದುರ್ಗತಿಯಲ್ಲಿದ್ದಾರಲ್ಲ. ವಿದ್ಯಾವಂತರೂ ದುರ್ಗತಿಯಲ್ಲಿದ್ದಾರೆ, ಅವಿದ್ಯಾವಂತರೂ ದುರ್ಗತಿಯಲ್ಲಿದ್ದಾರೆ. ಹಾಗಾದ್ರೆ ಯಾತಕ್ಕೆ ಲೋಕ ಶಿಕ್ಷಣ ಸರಿಯಾಗಿ ಮಾಡಲಿಲ್ಲ ಆತ ಅಂದ್ರೆ, ನಾನಾಗಲೇ ಹೇಳಿದ್ನಲ್ಲ, ಯಾರು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗಿದ್ದಾರೋ ಅವ್ರನ್ನ ಉದ್ಧಾರ ಮಾಡೋದಕ್ಕೆ ಮಾತ್ರ ಭಗವಂತನ ಕೈಯಿಂದ ಸಾಧ್ಯ. ಭಗವಂತನಿಗೆ ಅದು ಇಷ್ಟ. ಬಾಕಿ ಉಳಿದಂತಹ ಮಾನವ ರೂಪಿ ಮೃಗಗಳಿದಾರಲ್ಲ, ಅವ್ರನ್ನ ಭಗವಂತ ಇಷ್ಟು ಬೇಗ ಉದ್ಧಾರ ಮಾಡುವ ಯೋಚನೆಯನ್ನ ಮಾಡಲಿಲ್ಲ ಆತ. ನಾನು ವಿಶ್ವ ವಿಜೇತ ವಿವೇಕಾನಂದ ಅದರ ದ್ವಿತೀಯ ಮುದ್ರಣದಲ್ಲಿ ಒಂದು ಮೊದಲ ಮಾತು ಹಾಕಿದ್ದೇನೆ. ಆ ಮೊದಲ ಮಾತಿನ ಕೊನೆಯಲ್ಲಿ ಒಂದು ವಾಕ್ಯ ಇದೆ. ಅಂದ್ರೆ ಆ ದ್ವಿತೀಯ ಮುದ್ರಣ ಪುಸ್ತಕ ಯಾರ ಹತ್ರ ಇದೆಯೋ ಅವರೆಲ್ಲ ಮತ್ತೊಮ್ಮೆ ಓದ್ಕೊಳ್ಳಿ. ನಾನೊಂದು ಕಾಲೇಜಿನಿಂದ ಕಾಲೇಜಿಗೆ ವಿವೇಕಾನಂದ ಅಂತನೋ ಒಂದು ಯೋಜನೆಗೆ ಹೋಗಿದ್ದಾಗ, ಯೋಜನೆಯಲ್ಲಿ ಒಂದು ಕಾಲೇಜಿಗೆ ಹೋಗಿದ್ದಾಗ ಅಲ್ಲಿನ ಉಪನ್ಯಾಸಕರೊಬ್ರು ಏನ್ ಬರೆದಿದ್ದೀನಿ ಅದರಲ್ಲಿ ಅಂತ ಹೇಳಿದ್ರೆ, ಈ ಲೋಕದ ಈ ನಮ್ಮ ದೇಶದ ಲೋಕದ ಬೇಡ ದೇಶ ಸಾಕು, ಈ ದೇಶದ ವಿಲಾಸಿ ಜನ ಟಿವಿ ಸಿನಿಮಾ ನೋಡ್ತಾ ಆನಂದವಾಗಿ ಕುಳಿತಿರಲಿ, ಅದರಿಂದ ದೇಶಕ್ಕೆ ಯಾವ ನಷ್ಟವೂ ಇಲ್ಲ. ಆದರೆ ವಿಚಾರವಂತರು, ಚಿಂತನಶೀಲರು, ವಿವೇಕಿಗಳು, ರಾಷ್ಟ್ರದ ಹೊಣೆಯರಿತವರು, ಅವರು ಸ್ವಾಮಿ ವಿವೇಕಾನಂದರ ಜೀವನವನ್ನು ಅಧ್ಯಯನ ಮಾಡದೆ ಹೋದರೆ ದೊಡ್ಡ ಪ್ರಮಾದವಾಗುತ್ತೆ ಅಂತ ಒಂದು ವಾಕ್ಯ ಬರೆದಾಕ್ಬಿಟ್ಟಿದ್ದೀನಿ. ಆ ವಾಕ್ಯವನ್ನು ಆ ಉಪನ್ಯಾಸಕರು ಎತ್ತಿ ಆಡಿದಾಗ ನನಗೆ ಆ ವಾಕ್ಯವನ್ನು ಬರೆದದ್ದು ಎಷ್ಟು ಸಾರ್ಥಕ ಆಯಿತು ಅಂತ ಸಂತೋಷ ಆಯಿತು. ಬರೆದು ಬರೆದು ಬರೆದು ಬರೆದು ಕೊಡ್ತೀವಿ, ಓದುವವರೇ ಇಲ್ಲ. ಓದಿ ನಾಲ್ಕು ಜನರಿಗೆ ಹೇಳೋದಂತೂ ಮತ್ತೂ ಇಲ್ವೇ ಇಲ್ಲ. ಏನೋ ಓದಿದ್ರು, ಒಂದ್ಸತಿ ಬಾಯಲ್ ಚಿಟಕಿ ಹಾಕಿದ್ರು, ಕಾಫಿ ಕುಡಿದ್ರು, ಮುಗಿದೋಯ್ತಲ್ಲಿಗೆ. ಆದರೆ ಆ ಹಾಗೆ ಹಾಗೆ ಬರೆದಿದ್ರಲ್ಲಿ ಅದೇನೇನೋ ವಿಶೇಷಗಳೆಲ್ಲ ಇವೆ ಅಂತನ್ನೋದನ್ನು ಗುರುತಿಸುವಂತಹ ಮನಸ್ಸುಗಳಿವೆಯಲ್ಲ, ಅದು ನಿಜವಾದ ಮನಸ್ಸು. ಅಂತಹ ಮನಸ್ಸುಳ್ಳವರು ಮಾನುಷರು, ಮನುಷ್ಯರು. ಸ್ವಾಮಿ ವಿವೇಕಾನಂದರು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರು, ಅಮ್ಮ ನನ್ನನ್ನು ಮನುಷ್ಯನನ್ನಾಗಿ ಮಾಡು ಅಂತದೇ ಒಂದು ಹಾಡನ್ನು ಕೂಡ ಅವರು ಬರೆದ್ರು. ಅಮಕ್ಕೆ ಮಾನುಷ್ ಕೊರು ಮಾ, ನನ್ನನ್ನ ಮನುಷ್ಯನನ್ನಾಗಿ ಮಾಡು ಅಮ್ಮ. ಹಾಗಾದ್ರೆ ಮನುಷ್ಯರಲ್ವೇ ಅಲ್ಲಿವರೆಗೆ? ಮನುಷ್ಯರಂತೆಯೇ ಕೈ ಕಾಲುಗಳು ಎಲ್ಲ ಇರುವಾಗ ಮನುಷ್ಯರಲ್ವೇ ಅವರು? ಮನುಷ್ಯ ಶರೀರಧಾರಿಯಾಗಿ ಬಂದವರು ಮನುಷ್ಯರಲ್ವೇ ಅವರು? ಅಲ್ಲ ಅಂತ ಅನಿಸ್ತವರಿಗೆ, ನಿಜವಾದ ಅರ್ಥದಲ್ಲಿ ಮನುಷ್ಯ ಆಗಬೇಕಾದ್ರೆ ಏನೋ ಹೆಚ್ಚಿನ ಅಂಶ ಇರಬೇಕಾಗುತ್ತೆ. ಪ್ರಾಣಿ ಸಹಜವಾದ ಆಹಾರ, ನಿದ್ರಾ, ಭಯ, ಮೈಥುನಾದಿಗಳು ಮಾತ್ರವೇ ಇದ್ರೆ ಅವ್ರನ್ನ ಮನುಷ್ಯ ಅಂತ ಕರೆಯೋದಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಿನದು ಯಾವುದೋ ಇರಬೇಕು, ಚಿಂತನಶೀಲತೆ, ಉದ್ಧಾರವಾಗಬೇಕೆಂಬ ಆಸೆ, ಮುಮುಕ್ಷುತ್ವ. ಉದ್ಧಾರವಾಗಬೇಕೆಂಬ ಆಸೆ, ಧರ್ಮ ಚಿಂತನೆ, ಧರ್ಮಾನುಷ್ಠಾನ, ಧರ್ಮ ಚಿಂತನೆ, ಧರ್ಮಾನುಷ್ಠಾನ, ಇವೆಲ್ಲ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಂಡು ಬರಬೇಕು. ಧರ್ಮ ಅಂಗಡಿಯಲ್ಲಿ ಸಿಗುವಂತಹದ್ದಲ್ಲ, ದೇವಸ್ಥಾನದಲ್ಲಿ ಸಿಗುವಂತಹದ್ದಲ್ಲ, ಅದು ಆಶ್ರಮದಲ್ಲಿ ಸಿಗುವಂತಹದ್ದಲ್ಲ. ಎಲ್ಲಿ ಸಿಗುತ್ತದೆ ಅದು? ವ್ಯಕ್ತಿ ವ್ಯಕ್ತಿಗಳ ಆಚರಣೆಯಲ್ಲಿ, ವ್ಯಕ್ತಿ ವ್ಯಕ್ತಿಗಳ ನಡವಳಿಕೆಯಲ್ಲಿ ಧರ್ಮ ಇದೆ, ಇರಬೇಕು. ವ್ಯಕ್ತಿ ವ್ಯಕ್ತಿಗಳ ಆಚರಣೆಯಲ್ಲಿ ಧರ್ಮ ವ್ಯಕ್ತವಾದರೆ ಅದನ್ನು ಇನ್ನೊಬ್ಬರು ಕಂಡು ಅನುಭವಿಸುವಂತೆ ಸ್ಪಷ್ಟವಾಗಿ ಇದ್ರೆ ಆಗ ಅಲ್ಲಿ ಧರ್ಮ ಇರುವುದನ್ನು ನಾವು ಕಾಣಬಹುದು. ಅಂತಹ ಆ ಧರ್ಮವನ್ನು ಅನುಷ್ಠಾನ ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಜವಾದ ಅರ್ಥದಲ್ಲಿ ಮನುಷ್ಯ, ಬಾಕಿ ಉಳಿದವರು ಪ್ರಾಣಿ ಸಹಜ. ಇಂತಹ ಮಾನವರನ್ನು ಮಾತ್ರ ಅವತಾರ ಪುರುಷರು ಉದ್ಧಾರ ಮಾಡುವಂತಹ ವ್ರತ ತೊಡುತ್ತಾರೆ. ಹೇಗೆ? ಶಿಕ್ಷಣದ ಮೂಲಕ, ಬೋಧನೆಗಳ ಮೂಲಕ, ವಚನವೇದ. ಎರಡು ಸಂಪುಟಗಳಲ್ಲಿ ವಚನವೇದ ಇದೆ. ಶ್ರೀರಾಮಕೃಷ್ಣರು ತಮ್ಮ ಅನುಭವದ ಆಳದಿಂದ ನುಡಿದಂತಹ ವಾಣಿಶ್ರೀ, ಅದೆಲ್ಲ ಅದ್ಭುತವಾದಂತಹ ಅನುಭವದ ವಾಕ್ಯಗಳು. ಅವುಗಳನ್ನು ಓದುವುದರ ಮೂಲಕ ಜನ ಜಾಗೃತಿ ಹೊಂದುತ್ತಾರೆ, ಜನ ಉದ್ಧಾರವಾಗುತ್ತಾರೆ. ಇದು ಆ ಅವತಾರ, ರಾಮಕೃಷ್ಣ ಅವತಾರ ಈಗ ಮಾಡ್ತಾ ಇರತಕ್ಕಂತಹ ಕಾರ್ಯ. ಈ ವಚನ ವೇದ ಎಷ್ಟು ವರ್ಷಗಳಿಂದ ಇತ್ತು, ಆದರೆ ಈ ಆಶ್ರಮದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ನಮ್ಮ ಸ್ವಾಮಿ ಪ್ರಬುದ್ಧಾನಂದಜಿ ಇಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ, ಅವರು ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದ್ದಾರೆ, ಮೊನ್ನೆ ಬಂದು ಹೋದರಲ್ಲ ಅವರು, ಒಮ್ಮೆ ಹೀಗೆ ಪರೀಕ್ಷೆ ಮಾಡಿದರು, ಪ್ರತಿಯೊಬ್ಬರನ್ನೂ ಕೇಳಿದರು, ನಿಮ್ಮ ಹತ್ರ ವಚನವೇದ ಇದೆಯೋ ಅಂತ. 100ಕ್ಕೆ 99 ಮಂದಿ ಭಕ್ತರ ಕೈನಲ್ಲಿ ವಚನವೇದ ಇರಲಿಲ್ಲ. ನೂರಕ್ಕೆ 99 ಮಂದಿ, 95 ಅಲ್ಲ ಅಂದ್ರೆ ಯಾರ ಹತ್ರ ಇರಲಿಲ್ಲ. ಆ ಪುಸ್ತಕದ ಗಾತ್ರ ನೋಡಿ ಯಾರೂ ಕೊಂಡ್ಕೊಳ್ಳಿಲ್ಲ. ಜನಸಂಖ್ಯೆಯೂ ಇಷ್ಟೊಂದೇನು ಇರ್ತಿರ್ಲಿಲ್ಲ, ಭಕ್ತಾದಿಗಳ ಸಂಖ್ಯೆ ಇಷ್ಟೊಂದೇನು ಇರ್ತಿರ್ಲಿಲ್ಲ. ಇದ್ದವರು ಕೂಡ ಇದನ್ನೇನು ಓದಿರ್ಲಿಲ್ಲ. ಈ ಓದಿರೋದೇನ್ ಬಂತು, ಅಲ್ಲಿ ಪುಸ್ತಕ ಅವ್ರ ಕೈನಲ್ಲೇ ಇರಲಿಲ್ಲ. ಯಾವ ಈ ಪುಸ್ತಕ ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮಕೃಷ್ಣರ ಅನುಭವದಿಂದ ಬಂದಂತಹ ವಾಕ್ಯಗಳು, ಮತ್ತು ಈ ವಾಕ್ಯಗಳೇ, ಈ ವಾಕ್ಯಗಳ ಅಧ್ಯಯನವೇ ಒಂದು ಬಗೆಯ ಆಧ್ಯಾತ್ಮಿಕ ಸಾಧನೆಯೇ ಅಂತ ನಮ್ಮ ರಾಮಕೃಷ್ಣ ಮಹಾಸಂಘದಲ್ಲಿ ಒಂದು ಬಗೆಯ ಸಾಧನೆಯಾಗಿ ಅದನ್ನ ಕೈಗೊಂಡಿದ್ದಾರೆ, ತೀರ್ಮಾನಿಸಿದ್ದಾರೋ ಅಂಥದ್ದನ್ನು ನಮ್ಮ ಭಕ್ತರು ಕೊಂಡುಕೊಂಡಿಲ್ಲ, ಇಟ್ಕೊಂಡಿಲ್ಲ, ದಿವಸಕ್ಕೆ 2-3 ಪುಟ ಓದಿ ಮಲಗೋದು ಅಂತ ಹೇಳ್ತಕ್ಕಂತಹ ನಿಯಮವನ್ನು ಹಾಕಿಕೊಂಡಿರಲಿಲ್ಲ ಅಂತ ಅನ್ನೋದು ಗೊತ್ತಾಯ್ತು. ಆಮೇಲೆ ಆ ಸ್ವಾಮಿಗಳು ಪ್ರತಿಯೊಬ್ಬರೂ ಕೂಡ ಅದನ್ನು ಕೊಂಡುಕೊಳ್ಬೇಕು. ಆಗಿನ ಕಾಲದಲ್ಲಿ ಇದಕ್ಕೆ ಬೆಲೆ ಬಹಳ ಕಡಿಮೆ, ಕೇವಲ 25 ರೂಪಾಯಿ. ಅಷ್ಟನ್ನು ಕೂಡ ಕೊಂಡುಕೊಳ್ಳೋದಕ್ಕೆ ಕೆಲವರು ಒದ್ದಾಡಿ ಅವರಿಗೆ ನೀವು 2 ಕಂತುಗಳಲ್ಲೋ 3 ಕಂತುಗಳಲ್ಲೋ ಹಣ ಕೊಡಿ ಅಂತ ಹೇಳಿ, ಆಮೇಲೆ ಪ್ರತಿಯೊಬ್ಬರು ಕೊಂಡುಕೊಳ್ಳುವ ಹಾಗೆ ಅವರು ಒಂದು ಬಗೆ ಒತ್ತಾಯ ಮಾಡಿದ್ದಾಯಿತು. ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೈವಿ ವಾಣಿಯನ್ನ ಎಷ್ಟೇ ಅಚ್ಚಾಕ್ಷಿ ಕೊಟ್ಟರೂ ಕೂಡ ಅದನ್ನ ಓದುವಂತಹ ತಾಳ್ಮೆ ಅಥವಾ ಓದುವಂತಹ ಬುದ್ಧಿಗಾರಿಕೆ, ಓದುವಂತಹ ವೈಚಾರಿಕ ಶಕ್ತಿ ಯಾರಲ್ಲೂ ಜಾಗೃತವಾಗದೇ ಇದ್ರೆ ಎಷ್ಟು ಪುಸ್ತಕ ಬರೆದಿರ್ತಾನೆ ಏನು ಪ್ರಯೋಜನ? ಆದರೆ ಓದಿದ ಮೇಲೆ ಮಾತ್ರ ಪ್ರತಿಯೊಬ್ಬರೂ ಕೂಡ ಅದರಿಂದ ಪ್ರಭಾವಿತರಾಗಿದ್ದಾರೆ ಅಂತನ್ನೋದಕ್ಕೆ ಸಾಕ್ಷಿ ಇವತ್ತಿನ ಈ ಒಂದು ಜನಸಂದಣಿಯೇ ಸಾಕ್ಷಿ. ಓದಿದ್ರೆ ಅದು ಅದ್ಭುತವಾದ ಅನುಭವವನ್ನು ಕೊಡುತ್ತದೆ. ಅದನ್ನು ವಿವರಿಸುವುದಕ್ಕೆ ಹೊರಟಾಗ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಸ್ಫೂರ್ತಿಯನ್ನ ಆನಂದವನ್ನ ಅದು ಕೊಡುತ್ತೆ. ಅದನ್ನು ಅನುಭವಿಸೋದಕ್ಕೋಸ್ಕರವೇ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಬರ್ತಾ ಇದ್ದೀರಿ. ಇದು ಸಾಮಾನ್ಯ ವಿಚಾರ ಅಲ್ಲ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಲೋಕ ಶಿಕ್ಷಣವನ್ನ ಇವತ್ತೂ ಮಾಡ್ತಾ ಇದ್ದಾರೆ. ಯಾರ್ಯಾರು ಇನ್ನಷ್ಟು ಮತ್ತಷ್ಟು ಪ್ರಾಮಾಣಿಕತೆಯನ್ನು ಸುರಿಯುತ್ತಾರೋ ಅವರು ಹೆಚ್ಚು ಹೆಚ್ಚು ಶ್ರೀರಾಮಕೃಷ್ಣರಿಂದ ಪಡಿತಾರೆ. ಬಾಕಿ ಉಳಿದವರದ್ದು ಕೇವಲ ಶ್ರಮ. ಈ ಆಶ್ರಮ ಅವರಿಗೆ ಕೇವಲ ಶ್ರಮ. ಪ್ರಾಮಾಣಿಕತೆ ಬಹಳ ಮುಖ್ಯ, ಮತ್ತು ಪ್ರಾಮಾಣಿಕ ಪ್ರಯತ್ನ ಕೂಡ ಬಹಳ ಮುಖ್ಯ. ಶ್ರೀರಾಮಕೃಷ್ಣರು ಹೇಳಿದರು, ಅವತಾರ ಪುರುಷ ಲೋಕ ಶಿಕ್ಷಣಕ್ಕಾಗಿ ಭಕ್ತಿ ಭಕ್ತರನ್ನು ಆಶ್ರಯಿಸಿ ಈ ಜಗತ್ತಿನಲ್ಲಿ ಇರುತ್ತಾನೆ ಅಂತ. ಜಗತ್ತಿನಲ್ಲಿ ಅವತಾರ ಪುರುಷರು ಇರೋದಕ್ಕೆ ಬಹಳ ಬಹಳ ಕಷ್ಟ ಇದೆ. ಒಂದನೇದಾಗಿ ಅವತಾರ ತಾಳೋದಕ್ಕೆ ಕಷ್ಟ ಇದೆ. ಯಾತಕ್ಕೆ ಅಂದ್ರೆ ಭಗವಂತ ಅಂದ್ರೆ ಅನಂತ, ಅನಂತನಾದ ಭಗವಂತ ಈ ಶಾಂತವಾದ ಶರೀರದ ಒಳಗೆ ತುರುಕಿಕೊಂಡು ನಮಗೋಸ್ಕರ ಬರಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಕೊನೆ ಕೊನೆ ಕೊನೆ ಕೊನೆಗೆ ಬಲಿತು ಬಲಿತು ಬಲಿತು ಬಲಿತು ಅಂದ್ರೆ ಒಳಗಡೆ ವ್ಯಕ್ತಿತ್ವ. ಅವರೇನು ಹೇಳಿದ್ರು ತಮ್ಮ ಗುರುಭಾಯಿಗಳ ಹತ್ರ, ಇನ್ನು ನಾನು ಈ ಶರೀರದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಏನ್ ಹೇಳ್ತೀರಿ ಸ್ವಾಮೀಜಿ, ನಮ್ಮನ್ನ ಯಾತಕ್ಕೆ ಬಿಟ್ಟು ಹೋಗ್ತೀರಿ, ಹಾಗೆಲ್ಲ ಯಾಕೆ ಮಾತಾಡ್ತೀರಿ ಅಂತ ಬಾಕಿ ಉಳಿದವ್ರ ರೀತಿಯಲ್ಲಿ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಏನೋ ನಾನು ಹೇಳಿದ ನಿನಗೆ ಅರ್ಥ ಆಗಲಿಲ್ಲ, ನನಗೆ ಈ ಶರೀರದಲ್ಲಿ ಇರೋಕೆ ಸಾಧ್ಯವಾಗ್ತಾ ಇಲ್ಲ, ಈ ಶರೀರ ನನ್ನನ್ನು ಹಿಡಿದಿಟ್ಕೊಳ್ಳಲಾರದು, ಸಿಡಿದು ಹೋಗ್ತಾ ಇದೆ ಅದು ಅಂದ್ರು. ಒಳಗಡೆ ಇರತಕ್ಕಂತಹ ಆತ್ಮ ಎಷ್ಟು ವಿಕಾಸ ಹೊಂದುತ್ತದೆ ಆ ದೃಷ್ಟಿಕೋನ ಅಂತ ಹೇಳ್ತಕ್ಕಂಥದ್ದು. ಅದೇ ವಿಶ್ವ ಮಾನವ ಸ್ಥಿತಿಗೆ ಅವರು ಏರಿದಾಗ ಈ ಶರೀರದಲ್ಲಿ ಇದ್ಕೊಂಡು ಒಂದು ನಾಲ್ಕು ಜನರ ಜೊತೆಯಲ್ಲಿ ದಿನ ಆದರೆ ಹೇಳಿದ್ದೆ ಹೇಳ್ಕೊಂಡಿರೋದಕ್ಕೆ ಅವರಿಗೆ ಮನಸ್ಸಾಗೋದಿಲ್ಲ. ವಿಶ್ವದ ಸಕಲ ಜನರೊಡನೆ ತಾದಾತ್ಮ ಭಾವದಿಂದ ಇರಬೇಕು ಅಂತ ಅವರಿಗೆ ಇಷ್ಟ ಆಗುತ್ತೆ. ಎಲ್ಲೆಂದ್ರಲ್ಲಿ ಹೋಗಬೇಕು ಅಂತ ಇಷ್ಟ ಆಗುತ್ತೆ. ಯಾರೆಂದ್ರೆ ಅವರೊಂದಿಗೆ ಮಾತನಾಡಿ ಅವರಿಗೆ ಈ ಅಮೃತತ್ವವನ್ನು ತಿಳಿಸಬೇಕು ಅಂತ ಇಷ್ಟ ಆಗುತ್ತೆ. ಇವರೆಲ್ಲ ಕೇಳಿದ್ದಾಯ್ತಲ್ಲ, ಅವ್ರು ಕೇಳಬೇಕು, ಅವ್ರು ಕೇಳಿದ್ದಾಯ್ತಲ್ಲ, ಇನ್ನೊಬ್ರು ಕೇಳಬೇಕು, ಎಷ್ಟು ಜನ ಇದ್ದಾರೆ ಅಂತ ಆ ಒಳಗಡೆ ಇರತಕ್ಕಂತಹ ಆ ಅನುಭೂತಿಯನ್ನು ಪಡೆದುಕೊಂಡಿರತಕ್ಕಂತಹ ಆತ್ಮ ಅಂತಹ ಒಂದು ಅಪೇಕ್ಷೆಯನ್ನು ತಾಳ್ತದೆ, ಕರುಣೆ. ಆದ್ರೆ ಈ ಶರೀರ ಇದೆಯಲ್ಲ, ಇದೊಂದು ಎತ್ತಿನ ಗಾಡಿ ಅಥವಾ ಒಂದು ಕತ್ತೆ ಅಂತ ಇಟ್ಕೊಂಡ್ಬಿಡಿ. ಇದು ಒಳಗಡೆ ಇರತಕ್ಕಂಥ ಆತ್ಮ ಯಾವೊಂದು ತೀವ್ರತೆಯಿಂದ ಲೋಕ ಕಲ್ಯಾಣವನ್ನು ಅಪೇಕ್ಷೆ ಪಟ್ಟು ಅಲ್ಲಿ ಇಲ್ಲಿ ಸಂಚರಿಸಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹಾತೊರೆಯುತ್ತದೋ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಕತ್ತೆ, ಅಲ್ಲೇ ನಿಧಾನ ಕೂತಾ ಇರುತ್ತೆ. ಅದರ ಶ್ರೀಮದ್ ಗಾಂಭೀರ್ಯದಿಂದ ಅದು ನಡೆಯೋದದು. ಆಗ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಶರೀರವನ್ನು ಬಿಟ್ಟರೆ ಏನಂತೆ, ನಾನೊಂದು ಶಕ್ತಿಯಾಗಿ ಲೋಕದ ಸಕಲ ವ್ಯಕ್ತಿಗಳನ್ನು ಕೂಡ ಸ್ಫೂರ್ತಿಗೊಳಿಸ್ತೇನೆ. ಸಕಲ ವ್ಯಕ್ತಿಗಳಿಂದ ಮುಖ್ಯವಾಗಿ ಯಾರ್ಯಾರು ಈ ಆಧ್ಯಾತ್ಮಿಕ ಚಿಂತನೆಗೆ ಸಿದ್ಧರಾಗಿದ್ದಾರೋ ಅಂಥವರನ್ನ. ಆದ್ರಿಂದ ಸ್ವಾಮಿ ವಿವೇಕಾನಂದರು ಇವತ್ತು ವಿಶೇಷವಾಗಿ ಚಟುವಟಿಕೆಯಿಂದ ಕೂಡಿದ್ದಾರೆ, ಅಂತಹ ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. ಅಂತ ವ್ಯಕ್ತಿಗಳ ಸಂಖ್ಯೆ ಕಡಿಮೆ. ನಾನಾಗಲೇ ಹೇಳಿದಂತೆ ಮನುಷ್ಯ ಆಕಾರದ ಮೃಗಗಳೇ ವಿನಃ, ಅಂದ್ರೆ ಅವ್ರನ್ನ ದೂರದು ಅಂತ ಅರ್ಥ ಅಲ್ಲ. ಅವ್ರನ್ನ ಮೃಗಗಳು ಅಂತ ಕರೆದು ಬಿಟ್ವಲ್ಲ ಅಂತ ಕೇಳಿದ್ರೆ ಕರೆಯೋದೇನ್ ಬಂತು, ಅವ್ರು ಇರೋದೇ ಹಾಗೆ ಅಂದ್ಮೇಲೆ ಕರಿಬಾರ್ದೆ. ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇನೆ. ಅವ್ರಿಗೆ ಯಾತಕ್ಕಾಗುವುದಿಲ್ಲ, ಬಹಳ ಜನ ಈ ಪ್ರಶ್ನೆ ಕೇಳ್ತಿರ್ತಾರೆ, ಯಾಕೆ ಇಷ್ಟೊಂದು ದೇವರು ಬಂದಿದ್ದಾರೆ, ಇಷ್ಟೊಂದು ದೇವಸ್ಥಾನಗಳಿವೆ, ಇಷ್ಟೊಂದು ಪೂಜೆಗಳು ನಡೀತವೆ, ಇಷ್ಟೊಂದು ಹೋಮಗಳು ನಡೀತವೆ, ಯಾದ್ರೂ ಎತ್ತಿ ಈ ತರ ಇದೆಯಲ್ಲ, ನೀವು ಸ್ವಾಮಿಗಳು ನೀವು ಕೂಡ ಇದ್ದೀರಿ, ಎಷ್ಟೊಂದು ಉಪನ್ಯಾಸ ಮಾಡ್ತೀರಿ, ಆದ್ರೂ ಕೂಡ ಈ ಜನ ಹೀಗೆ ಇದ್ದಾರಲ್ಲ ಯಾತಕ್ಕೆ ಅಂತ. ಅವ್ರು ಇರೋದೇ ಹಾಗೆ, ಅವ್ರಿಗೆ ಹಾಗಿರೋದಕ್ಕೆ ಸಾಧ್ಯ. ಕಾಗೆ ಹಾಗೆ ಯಾಕೆ ಕೂಗುತ್ತೆ, ಕೋಗಿಲೆ ಹಾಗೆ ಯಾಕೆ ಕೂಗಬಾರ್ದು ಅಂತ ಪ್ರಶ್ನೆ ಹಾಕಿದ್ರೆ, ಅದು ಕೋಗಿಲೆ ಯಾವ ಹಣ್ಣು ತಿನ್ನುತ್ತೋ ಆ ಹಣ್ಣೇ ತಿನ್ನೋದು ಕೇಳಬೇಕು ಅದಕ್ಕೆ. ಅದು ಕೋಗಿಲೆ ತಿನ್ನುವಂತ ಹಣ್ಣನ್ನು ತಿಂದರೂ ಕೂಡ ಕಾಗೆ ಕಾಗೆಯಂತೆ ಕೂಗೋದು. ಆದ್ರಿಂದ ಆದ್ರೆ ಒಂದು ವಿಚಾರ ತಿಳ್ಕೊಳ್ಬೇಕು, ನೋಡಿ ನೀವೆಲ್ಲ ಕಾಗೆಗಳಂತೆ ಅಂತ ಅವರಿಗೆಲ್ಲ ಹೇಳಬಾರದು, ನೀವೆಲ್ಲ ಮೃಗಗಳೋಪಾದಿಯ ಜನ ಅಂತ ಹೇಳಕ್ ಹೋಗಬಾರದು. ಹೇಳಿದ್ರು ನಮ್ ಗತಿ ನೆಟ್ಟಗಾಗೋದಿಲ್ಲ. ವಿಷಯ ತಿಳಿದುಕೊಂಡು ಅವ್ರನ್ನು ಕೂಡ ಅಣ್ಣ ಅಪ್ಪ ಅಂತಂದ್ಕೊಂಡು ಒಳ್ಳೆ ಮಾತೆ ಆಡ್ಕೊಂಡು ನಿನಗೂ ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲಪ್ಪ. ಯಾಕೆಂತಂದ್ರೆ ಅವರೆಲ್ಲ ಮಕ್ಕಳ ಉಪಾಧಿ, ಮೃಗಗಳೋಪಾದಿಯಲ್ಲಿರುವವರು ಅಂತ ಹೇಳಿದ್ರೆ ಮಕ್ಕಳ ಉಪಾಧಿಯಲ್ಲಿರುವವರು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವ್ರನ್ನೆಲ್ಲ ಸಹಾನುಭೂತಿಯಿಂದ ನೋಡಬೇಕು. ನಾವು ದೊಡ್ಡವರಾಗಿದ್ದೇವೆ ಅಂತ ಅನ್ನೋದಕ್ಕೆ ಸ್ಪಷ್ಟವಾದ ಸಾಕ್ಷಿ ಏನು ಗೊತ್ತೇನೋ, ನಮಗಿಂತ ಕೆಳಮಟ್ಟದಲ್ಲಿ ಇರತಕ್ಕಂಥವ್ರನ್ನ ಸಹಾನುಭೂತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನಡೆಸಿಕೊಳ್ಳತಕ್ಕಂಥ ಶಕ್ತಿ ನಮ್ಮಲ್ಲಿರಬೇಕು. ತಗೊಳ್ಳಿ ಈ ಮಾತನ್ನ, ಶಕ್ತಿ ಇದ್ರೆ ನಾವು ನಿಜಕ್ಕೂ ದೊಡ್ಡವರು, ನಮ್ಮ ಹೃದಯ ವಿಕಾಸಗೊಂಡಿದೆ, ನಮ್ಮಲ್ಲಿ ಸಣ್ಣತನ ಅಂತ ಹೇಳ್ತಕ್ಕಂಥದ್ದು ಅಳಿಸಿ ಹೋಗಿದೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಅಂತಂದ್ರೆ, ಅಜ್ಞಾನಿಗಳೊಂದಿಗೆ ಅಲ್ಪಮತಿಗಳೊಂದಿಗೆ ಸಾಮಾನ್ಯ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಸಾಧ್ಯ ಆಗಬೇಕು. ಅವ್ರನ್ನ ನಾವು ಯಾವಾಗ ಮೈ ಮೇಲೆ ಹಾಕೊಂಡ್ವೋ ನಮ್ಮಷ್ಟು ದಡ್ರಿ ಇನ್ಯಾರು ಇಲ್ಲ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ಅದನ್ನ ಎಲ್ಲ ಬಿಟ್ಟು ಅದನ್ನ ಮೈ ಮೇಲೆ ಹಾಕೊಳ್ತೀವಿ ನಾವು, ಆಲೋಚನೆ ಮಾಡಬೇಕು. ಹೀಗೆ ಈ ಮಾನುಷ ಶಕ್ತಿಯನ್ನ ಜಾಗೃತಗೊಳಿಸಿಕೊಂಡಾಗ ಶ್ರೀರಾಮಕೃಷ್ಣರ, ಶ್ರೀಮಾತೆ ಶಾರದಾದೇವಿಯವರ, ಶ್ರೀ ಸ್ವಾಮಿ ವಿವೇಕಾನಂದರ ಬೋಧನೆಗಳು ನಮ್ಮ ಜೀವನದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸುತ್ತವೆ. ಇವತ್ತು ಹತ್ತಾರು ಕಾಲೇಜುಗಳಿಗೆ ಹೋದಾಗ ನಾನು ಹೇಳ್ತಾ ಇರ್ತೀನಿ, ಎಷ್ಟೊಂದು ವಿದ್ಯಾವಂತರು ಇದ್ದಾರೆ, ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಇವುಗಳನ್ನು ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವಿದ್ಯಾವಂತರು, ಎಷ್ಟು ಜನ ಇಂಗ್ಲಿಷ್ ಕಲಿತವರಿಲ್ಲ, ಅದು ಇಂಗ್ಲಿಷಲ್ಲೇ ಓದಬೇಕು. ಸ್ವಾಮಿ ವಿವೇಕಾನಂದರ ಆ ಸ್ಫೂರ್ತಿಯನ್ನು ಹಾಗಾಗಿ ಹಾಗಾಗಿ ಸ್ವೀಕರಿಸಬೇಕಾದ್ರೆ ಅವುಗಳನ್ನು ಇಂಗ್ಲಿಷಲ್ಲೇ ಓದಬೇಕು. ಇಂಗ್ಲಿಷ್ನಲ್ಲೇ ಓದತಕ್ಕಂಥ ಮೇಧ ಆಸಕ್ತಿ ಇರತಕ್ಕಂಥವ್ರು ಎಷ್ಟು ಜನ ನಮ್ಮಲ್ಲಿ ಇದ್ದಾರೆ ತೋರಿಸಿ. ಮೇಧ ಆಸಕ್ತಿ ಅಂತಂದ್ರೆ ಇಲ್ಲಿ ತಲೆ, ತಲೆ ಒಳಗಡೆ ಮೆದುಳಿದೆಯಲ್ಲ, ಅದಕ್ಕೆ ಶಕ್ತಿ ಇರಬೇಕು. ಘನೀಭೂತವಾದಂತಹ ಘನವಾದಂತಹ ವಿಚಾರಗಳನ್ನ, ಪ್ರಬುದ್ಧವಾದಂತಹ ವಿಚಾರಗಳನ್ನ ತಿಳಿದುಕೊಳ್ಬೇಕಾದ್ರೆ ಆ ಮೇಧಾಶಕ್ತಿ ಬೇಕೇ ಬೇಕಾಗುತ್ತೆ. ಶ್ರದ್ಧೆಯಂತೂ ಇರಲೇಬೇಕಾಗುತ್ತೆ, ಅದನ್ನು ಹೇಳಬೇಕಾಗಿ ಇಲ್ಲ. ಕೇವಲ ಶ್ರದ್ಧೆ ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ವಿವೇಕ ಇರಬೇಕಾಗುತ್ತೆ. ಅದರಿಂದ ಮೇಧಾ ಶಕ್ತಿಯಿಂದ ಕೂಡಿದಂಥವರಾಗಿ ಆ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಶ್ರೀರಾಮಕೃಷ್ಣರ ಜೀವನಕ್ಕೆ ಸ್ವಾಮಿ ವಿವೇಕಾನಂದರ ಈ ಕಂಪ್ಲೀಟ್ ವರ್ಕ್ಸ್ ಅಂತ ಹೇಳ್ತಕ್ಕಂತಹದ್ದು ಭಾಷ್ಯ. ಶ್ರೀರಾಮಕೃಷ್ಣರದ್ದು ಮೂಲ ಸೂತ್ರಗಳು. ಶ್ರೀರಾಮಕೃಷ್ಣರೇ ವಿಶಾಲವಾಗಿ ಹೇಳಿದ್ದಾರೆ, ಸರಳವಾಗಿ ಹೇಳಿದ್ದಾರೆ. ಆದರೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶ್ರೀರಾಮಕೃಷ್ಣರ ಒಂದೊಂದು ವಾಕ್ಯವನ್ನು, ಒಂದೊಂದು ನುಡಿಯನ್ನ ತೆಗೆದುಕೊಂಡು ಮೂರು ಮೂರು ದಿನ ಅದನ್ನು ವಿವರಿಸಬಹುದು ಅಂತ ಹೇಳ್ತಾರೆ ಅವರು. ಹಾಗಿರುವಾಗ ಸ್ವಾಮಿ ವಿವೇಕಾನಂದರ ಮೇಧಾಶಕ್ತಿ ಎಂತಹದ್ದು ಅಂತ ನಾವು ಭಾವಿಸಬೇಕು. ಇಲ್ಲಿ ಕುಳಿತುಕೊಂಡು ನಮಗಷ್ಟು ಇಲ್ದಿದ್ರು ಕೂಡ ಅವ್ರದ್ದು ಎಂತಹದ್ದು ಅಂತ ಭಾವಿಸುವಷ್ಟಾದ್ರೂ ನಾವು ಮಾಡಬೇಕು. ಒಮ್ಮೆ ಸ್ವಾಮಿ ಯೋಗಾನಂದರು ಏನು ಹೀಗೆ ಹೇಳ್ತಿದ್ಯಲ್ಲ, ಅದೆಲ್ಲ ಹೇಗೆ ಸಾಧ್ಯ ನೋಡ, ಒಂದು ನೋಡು, ಒಂದು ಒಂದು ಒಂದು ಶ್ರೀರಾಮಕೃಷ್ಣ ಬೋಧನೆ ಒಂದನ್ನು ತೆಗೆದುಕೊಂಡು ಮೂರು ದಿವಸ ವಿವರಿಸಿ ನೋಡೋಣ. ತಗೊಂಡು ನೋಡಿ ಶ್ರೀರಾಮಕೃಷ್ಣರು ಆ ಮಾವಟಿಗ, ಮಾವಟಿಗ ಆನೆ, ಆನೆ ನಾರಾಯಣ, ಮಾವಟಿಗ ನಾರಾಯಣ ಅಂತಿರ್ತಕ್ಕಂಥ ಕಥೆ ಒಂದು ಬರುತ್ತಲ್ಲ, ಆ ಬೋಧನೆಯನ್ನು ತೆಗೆದುಕೊಂಡು ಮೂರು ದಿನ ಒಂದೇ ಸಮನೆ ವಿವರಿಸಿದ್ರಂತೆ. ಕೈ ಮುಗಿದು ಆ ಸೋದರ ಸನ್ಯಾಸಿಗಳು ಒಪ್ಪಿಕೊಂಡ್ರಂತೆ. ಶ್ರೀ ಸ್ವಾಮಿ ತುರಿಯಾನಂದಜಿ ಭಗವದ್ಗೀತೆಯ ಒಂದು ಎರಡೆರಡು ವಾಕ್ಯಗಳನ್ನು ತೆಗೆದುಕೊಂಡು ಎರಡು ಗಂಟೆ ಮೂರು ಗಂಟೆ ಅದರ ಮೇಲೆ ಧ್ಯಾನ ಮಾಡ್ತಾ ಇದ್ರಂತೆ. ಅದನ್ನು ಎಷ್ಟೆಷ್ಟು ಭಾವಿಸಿದರೂ ಕೂಡ ನಮ್ಮ ವಿಶಾಲವಾದ ಜೀವನವನ್ನು ನೋಡಿಕೊಳ್ಬೇಕು, ಅದಕ್ಕನುಸಾರವಾಗಿ ಆ ಅರ್ಥವನ್ನು ಕೂಡ ಒಳಹೊಕ್ಕು ನೋಡಬೇಕು, ಜೀವನಕ್ಕೆ ಅನುಸರಿಸಿಕೊಂಡು ಜೀವನಕ್ಕೆ ಅನ್ವಯಿಸಿಕೊಂಡು ಅರ್ಥ ಮಾಡಬೇಕು. ಅದಕ್ಕೋಸ್ಕರವೇ ನಮ್ಮ ಈ ಜೀವನ ಅಂತ ಹೇಳ್ತಕ್ಕಂಥದ್ದು ಬೆಳೀತಾ ಬೆಳೀತಾ ಬೆಳೀತಾ ಮಾನುಷ್ಯ ಜೀವನ ಹಗಲು ರಾತ್ರಿ ಹಗಲು ರಾತ್ರಿ ಕಳೆದು ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನಗಳನ್ನೆಲ್ಲ ಉಂಡು ನಾವು ಒಂದು ಬಗೆಯ ವಿವೇಕಿಗಳೇ ಆಗ್ತೇವೆ. ತನ್ಮೂಲಕ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಸುಲಭ ಆಗುತ್ತೆ. ಮನುಷ್ಯ ಕೇವಲ ಆಹಾರ ನಿದ್ರಾ ಭಯ ಮೈಥುನದಲ್ಲಿ ನಿರತನಾಗಿದ್ರೆ ಅವನು ಪ್ರಾಣಿ ಅಂತ ಹೇಳ್ತಕ್ಕಂಥ ಒಂದು ಮಾತು ನಮ್ಮಲ್ಲಿ ಇವತ್ತು ಎಷ್ಟು ಜನರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗುತ್ತೆ, ಯಾತಕ್ಕೆ ಕೇವಲ ಅಷ್ಟರಲ್ಲೇ ಏನು ಇಲ್ಲ ಅಂತ ಹೇಳ್ತಕ್ಕಂಥ ತಿಳುವಳಿಕೆ ನಮಗೆ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಿನದೇನನ್ನು ಕೊಟ್ಟಾಗ ಜನ ಎಷ್ಟು ಆನಂದ ಪಡ್ತಾರೆ. ಆ ಅದೇ ಆಹಾರ ನಿದ್ರಾ ಭಯ ಮೈಥುನಾದಿಗಳಲ್ಲಿ ಯಾವ ಆನಂದವನ್ನ ಅವರು ದೊಡ್ಡದಾಗಿ ಭಾವಿಸಿದ್ರೋ ಅದಕ್ಕಿಂತ ಹೆಚ್ಚಿನ ಆನಂದವನ್ನ ಈ ಒಂದು ಅಲೌಕಿಕವಾದ ವಿಚಾರಗಳಲ್ಲಿ ಸಿಗುತ್ತೆ ಅಂತನೋ ಒಂದು ಭಾವನೆಯನ್ನು ತಾಳ್ತಾ ಇದ್ದಾರಲ್ಲ. ಇಲ್ಲದೆ ಹೋದ್ರೆ ಅಷ್ಟು ಇಷ್ಟು ಜನ ಇಲ್ಲಿ ಈ ಕಾಮಕಾಂಚನ ತ್ಯಾಗ, ವೈರಾಗ್ಯ, ಭಗವತ್ ಪ್ರೇಮ, ಭಗವಂತ, ಸ್ವರ್ಗ, ಅತೀಂದ್ರಿಯ ಇವುಗಳನ್ನೆಲ್ಲ ಕೇಳೋದಕ್ಕೆ ಯಾರು ಬರ್ತಾರೆ? ಅವರವರ ಕಾಮಕಾಂಚನದಲ್ಲಿ ಅವರವರ ಮಗ್ನರಾಗಿರುವ ಸಂದರ್ಭದಲ್ಲಿ ಇಲ್ಲಿಗೆ ಯಾರು ಬರ್ತಿದ್ರು? ಇಲ್ಲಿಗೆ ವಿಶೇಷ ಸಂಖ್ಯೆಯಲ್ಲಿ ಜನ ಬಂದಾಗಲೇನೆ ನಾವು ಅರ್ಥ ಮಾಡಿಕೊಳ್ಬೇಕು. ಆ ಅಲೌಕಿಕವಾದಂತಹ ವಿಚಾರಗಳೆಲ್ಲವೂ ಕೂಡ ಅರ್ಥಪೂರ್ಣವಾದವುಗಳು ಅಂತ. ಆದ್ರೆ ಶ್ರೀರಾಮಕೃಷ್ಣರು ಇವುಗಳೆಲ್ಲವನ್ನು ಕೂಡ ತಮ್ಮ ಹೃದಯದಲ್ಲಿ ಅನುಭವಕ್ಕೆ ತಂದುಕೊಂಡು ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೊಸದನ್ನೇನು ಹೇಳಿಲ್ಲ, ಸ್ವಾಮಿ ವಿವೇಕಾನಂದರು ಹೊಸದನ್ನೇನು ಹೇಳಿಲ್ಲ, ಶ್ರೀ ಶಾರದಾ ಮಾತೆಯವರು ಕೂಡ ಹೊಸದನ್ನೇನು ಹೇಳಿಲ್ಲ. ಆದರೆ ಅವರೆಲ್ಲರೂ ಕೂಡ ಆ ಹಳೆಯ ಮಾತನ್ನೇ ಹೊಸದಾಗಿ ಬದುಕಿದರು, ಜೀವನದಲ್ಲಿ ತಂದುಕೊಂಡಾಗ ಆ ಹಳೆಯದೇ ಹೊಸದಾಗಿ ಬಿಡುತ್ತದೆ. ಪರಮಾತ್ಮ ಎಷ್ಟು ಹಳೆಯವನು, ಅವನು ಪುರಾಣ ಪುರುಷ, ಪುರಾಣ ಪುರುಷ ಅಂತಲೇ ಅವನಿಗೆ ಹೆಸರು. ಪುರ ಅಂತಂದ್ರೆ ಅನಾದಿ ಕಾಲದವನವನು, ನ ಅಂತಂದ್ರೆ ನವ. ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ಕಲಿಯುಗ ಎಲ್ಲ ಕಾಲದಲ್ಲೂ ಕೂಡ ಪ್ರಯತ್ನ ನಡೀತಾ ಇದೆ. ಅದೇ ಹಳೆ ಮನುಷ್ಯ. ಎಷ್ಟೋ ಜನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾಯ್ತಲ್ಲ, ಇನ್ನೇ ಅವನನ್ನು ಕಾಣೋದೇನು? ಅದಕ್ಕಿಂತ ಹೊಸ ಮನುಷ್ಯ ಇನ್ನೇನೆ ಇನ್ಯಾರನ್ನಾರೋ ಒಬ್ಬ ಇದ್ರೆ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಅಂತ ಯಾರು ಹೋಗೋದಿಲ್ಲ. ಯಾರ್ಯಾರು ಇಲ್ಲಿವರೆಗೆ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅವನನ್ನೇ ಮತ್ತೊಮ್ಮೆ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಅವನ ಸ್ಪೆಷಾಲಿಟಿ ಏನು ಏನು ಅಂತಂದ್ರೆ ಅವನಲ್ಲಿ ಹೊಸತನ, ಸದಾ ಹೊಸತನ ಅಂತ ಹೇಳ್ತಕ್ಕಂಥದ್ದು ಹಾಗೇ ಇರುತ್ತೆ. ಪರಮಾತ್ಮ ಎಂದೆಂದಿಗೂ ನವೋನವ ಶಾಲಿಯಾಗಿರ್ತಕ್ಕಂಥವನು ಆತ. ಅಂತಹ ಪರಮಾತ್ಮನನ್ನೇ ಹೇಳುವಂತಹದ್ದು, ಅಂತಹ ಪರಮಾತ್ಮ ವಿಷಯಕವಾದಂತಹ ಉಪನಿಷತ್ ವಾಕ್ಯಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳುವಂತಹದ್ದು, ಅಂತಹ ಪರಮಾತ್ಮ ವಿಷಯಕವಾದಂತಹ ಭಗವದ್ಗೀತೆಯ ವಿಷಯಗಳನ್ನೇ ಬೇರೆ ಬೇರೆಯಾಗಿ ಹೇಳುವಂತಹದ್ದು. ಶ್ರೀರಾಮಕೃಷ್ಣ ಅವತಾರ ಪುರುಷ ಲೋಕ ಶಿಕ್ಷಣಕ್ಕಾಗಿ ಭಕ್ತಿ ಭಕ್ತರನ್ನು ಆಶ್ರಯಿಸಿ ಜಗತ್ತಲ್ಲಿ ಇರ್ತಾನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರೆ ಇದು ಏನು ಹೊಸ ಮಾತೇನಲ್ಲ, ಶ್ರೀಕೃಷ್ಣ ಅದನ್ನೇ ಹೇಳಿದ್ದಾನೆ. ಯಾವಾಗ ಯಾವಾಗ ಧರ್ಮ ಕ್ಷೀಣವಾಗ್ತದೋ, ಅಧರ್ಮ ತಲೆ ಎತ್ತುತ್ತದೋ, ಆಗ ನಾನು ಇಲ್ಲಿ ಅವತಾರ ಎತ್ತುತ್ತೇನೆ, ನನ್ನ ಪ್ರಕೃತಿಯನ್ನ ಅಧಿಷ್ಠಾನವಾಗಿಟ್ಟುಕೊಂಡು ನನ್ನ ಪ್ರಕೃತಿಯನ್ನು ಆಶ್ರಯಿಸಿಕೊಂಡು ನಾನು ಜನ್ಮ ತಾಳ್ತೇನೆ ಮತ್ತು ಇಲ್ಲಿರುತ್ತೇನೆ ಅಂತ ಹೇಳಿದ ಅವನು. ಶ್ರೀರಾಮಕೃಷ್ಣ ಇಲ್ಲಿ ಆ ಮಾತಿನ ಬದಲಾಗಿ ಭಕ್ತಿ ಮತ್ತು ಭಕ್ತರನ್ನು ಆಶ್ರಯಿಸಿಕೊಂಡು ಅವತಾರ ಪುರುಷರು ಇಲ್ಲಿ ಇರ್ತಾರೆ ಅಂತ ಹೇಳಿದರು. ಅವತಾರ ಪುರುಷರು ಇಲ್ಲಿ ಇರೋದಕ್ಕೆ, ನಾನಾಗಲೇ ಹೇಳಿದೆ, ಇಲ್ಲಿ ಬರೋದಕ್ಕೆ ಅವರಿಗೆ ಎಷ್ಟು ಕಷ್ಟ ಅಂತ. ಅನಂತವಾದಂತಹ ಆ ಚೈತನ್ಯ, ಶಾಂತವಾದಂತಹ ಈ ಶರೀರದೊಳಗೆ ತುರುಕಿಕೊಂಡು ಇಲ್ಲಿ ಬರಬೇಕಾಗಿದೆ ಕಷ್ಟ ಅಂತ. ಬಂದ ಮೇಲೆ ಇರೋದು ಇನ್ನಷ್ಟು ಕಷ್ಟ. ಯಾತಕ್ಕೆ ಅಂತ ಹೇಳಿದ್ರೆ ಅವರ ಮನಸ್ಸು ಸತ್ವಗುಣಕ್ಕೂ ಅತೀತವಾಗಿರುತ್ತೆ. ಸತ್ವಗುಣ ರಜೋಗುಣ ತಮೋಗುಣ ಅಂತ ಹೇಳ್ತಕ್ಕಂಥ ಅದರ ಬಗ್ಗೆ ನೀವು ಸಾಕಷ್ಟು ಕೇಳಿದ್ದೀರಿ. ಸತ್ವಗುಣಕ್ಕೆ ಯಾವಾಗ ಮನಸ್ಸು ಏರುತ್ತೋ ಆಗ ಅದು ಪರಮಾತ್ಮ ಚಿಂತನೆಯಲ್ಲಿ ಮಾತ್ರವೇ ಇರೋದಕ್ಕೆ ಇಷ್ಟಪಡುತ್ತೆ. ಆ ಸತ್ವಗುಣವು ಕೂಡ ಇನ್ನಷ್ಟು ಗಲಿತವಾಯಿತು ಅಂತ ಹೇಳಿದ್ರೆ ಅದಕ್ಕಿಂತ ಅತೀತವಾಗಿರೋದಕ್ಕೆ ಇಷ್ಟಪಡ್ತದೆ ಅಂತಂದ್ರೆ ಈ ಒಂದು ಪ್ರಪಂಚದಿಂದ ಹಾರಿ ಅತ್ತಗಡೆಗೆ ಹೋಗಬೇಕು ಅಂತ ಇಷ್ಟಪಡುತ್ತೆ. ಆದ್ರಿಂದ ಅವತಾರ ಪುರುಷ ಇಲ್ಲಿ ಇರಬೇಕಾದ್ರೆ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲೂ ಕೂಡ ಈ ಪ್ರಾಪಂಚಿಕರು ಅನ್ನೋರು ಯಾರಿದ್ದಾರೋ, ಆಹಾರ ನಿದ್ರಾ ಭಯ ಮೈಥುನಾದಿಗಳಲ್ಲಿ ನಿರತರಾಗಿರ್ತಕ್ಕಂಥವ್ರು ಇದ್ದಾರಲ್ಲ, ಅವ್ರನ್ನೇ ಪ್ರಾಪಂಚಿಕರು ಪ್ರಾಪಂಚಿಕರು ಅಂತ ಕರೆಯುವಂತಹದ್ದು. ಅಂಥವರೇ ಇವರು ಕಣ್ಣಿಗೆ ಬೀಳ್ತಾ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಶರೀರವನ್ನು ಬಿಟ್ಟು ಹೊರಟೋಗೋದೆ ಸರಿ. ಶ್ರೀರಾಮಕೃಷ್ಣ ಏನ್ ಹೇಳಿದ್ರು, ಪ್ರಾಪಂಚಿಕರ ಮಾತು ಕೇಳಿದ್ರೆ ನನಗೆ ಕಿವಿಯಲ್ಲಿ ಕಾದ ಸೀಸವನ್ನ ಸುರಿದಂತಹ ದುಃಖದ ಅನುಭವ ಆಗ್ತದೆ ಅಂತ ಹೇಳಿದ್ರು ಅವರು. ಕೇವಲ ಪ್ರಾಪಂಚಿಕತೆ ಕುರಿತಾಗಿ ಮಾತನಾಡುವುದಕ್ಕೇನಿದೆ? ಅದೇ ಮದುವೆ, ಅದೇ ಉಪನಯನ, ಅದೇ ಹೋಳಿಗೆ ಊಟ, ಅದೇ ಸುಖ ದುಃಖಗಳು, ಅದೇ ಮನೆ ಕಟ್ಟೋದು, ಅದೇ ಮನೆ ಬಿಡೋದು, ಅದೇ ಬಾಡಿಗೆ ಕೊಡೋದು, ಲಾಭ ಆಯ್ತು ನಷ್ಟ ಆಯ್ತು ಬಡ್ಡಿ ಕೊಡೋದು ಇತ್ಯಾದಿ. ಇಂಥವುಗಳ ಕುರಿತಾಗಿ ಎಷ್ಟು ಮಾತಾಡಿದ್ತಾನೆ ಏನ್ ಸಿಗುತ್ತೆ? ಅದು ಪ್ರಾಪಂಚಿಕರಿಗೆ ಅದರೊಳಗೆ ಏನೋ ಸಿಗುತ್ತೆ, ಅದರಿಂದ ಅದರೊಳಗೆ ಅವರು ಇರ್ತಾರೆ. ಆದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತನೋರು ಇಂಥ ಮಾತುಗಳಲ್ಲಿ ತಮ್ಮ ಮನಸ್ಸನ್ನ ರಮಿಸುವುದಕ್ಕೆ ಇಷ್ಟಪಡೋದಿಲ್ಲ. ಅದರಲ್ಲೂ ಅವತಾರ ಪುರುಷರು ಯಾರಿದ್ದಾರೋ ಅವರಂತೂ ಈ ಸಾಮಾನ್ಯ ವಿಚಾರವಾಗಿ ಬರೋದಕ್ಕೆ ಸ್ವಲ್ಪವೂ ಇಷ್ಟಪಡೋದಿಲ್ಲ. ಅವ್ರದ್ದೇನಿದ್ರೂ ಕೂಡ ಒಂದು ಮಾತು ಹೇಳ್ತಾರೆ, ಹೀಗಿರ್ಲಿ ಚೆನ್ನಾಗಿರುತ್ತೆ ಅಂತ. ಅದಕ್ಕನುಸಾರವಾಗಿ ಇಲ್ಲಿದ್ರೆ ಕೃಷ್ಣನಂತವರು ಬಂದ್ರೆ ಚಕ್ರ ಪ್ರಯೋಗ. ಮಹಾಭಾರತ ಯುದ್ಧವನ್ನ ಅವನೇ ನಡೆಸಿದ್ದು. ಆ ಧರ್ಮರಾಜ ಭೀಮಾದಿಗಳು ಕೂಡ ಹೇಳಿದ್ರು, ಕೃಷ್ಣ ಯುದ್ಧ ಬೇಡ, ಹತ್ಯಾಕಾಂಡ ಆಗ್ಬಿಡುತ್ತೆ ಅಂತ ಹೇಳಿದ್ರು ಕೂಡ ಕೃಷ್ಣ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿ, ಆ ಪಾಂಡವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಶಿಷ್ಟರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ದುಷ್ಟರನ್ನೆಲ್ಲ ಕತ್ತರಿಸಿಬಿಡ್ತಾನೆ. ಹೇಳಿದ ಮಾತು ಕೇಳಲಿಲ್ಲ ನೋಡಿ. ಎರಡನೇ ಕೆಲಸ ಏನಪ್ಪ ಅಂದ್ರೆ ಅವನ ಆ ಚಕ್ರವನ್ನ ಹರಿಯಗೊಡ್ತಕ್ಕಂಥದ್ದು. ಇಡೀ ಮಹಾಭಾರತ ಯುದ್ಧದಲ್ಲಿ ಆ ಪಾಂಡವರನ್ನೇ ಆಗಲಿ ಬಾಕಿ ಉಳಿದವರನ್ನೇ ಆಗಲಿ ಕೊಂದದ್ದು ಅರ್ಜುನನ ಶಸ್ತ್ರಾಸ್ತ್ರಗಳು ಅಲ್ಲ, ಬಾಕಿ ಉಳಿದವರ ಶಸ್ತ್ರಾಸ್ತ್ರಗಳು ಅಲ್ಲ. ತತ್ವದೃಷ್ಟಿಯಿಂದ ನೋಡಿದ್ರೆ ಶ್ರೀಕೃಷ್ಣನ ಚಕ್ರವೇ ಸಕಲರನ್ನು ಸಂಹರಿಸಿತು. ಅತ್ಯಾಚಾರಗಳು ಅಧಿಕವಾಯಿತು ಅಂತ ಹೇಳಿದ್ರೆ ಭಗವಂತನ ಶಿಕ್ಷೆ ಆ ರೀತಿಯಲ್ಲಿ ಪ್ರಾರಂಭವಾಗುತ್ತೆ. ಅಂತೂ ಲೋಕ ಕಲ್ಯಾಣಕ್ಕಾಗಿ ಲೋಕ ಶಿಕ್ಷಣಕ್ಕಾಗಿ ಅವತಾರ ಪುರುಷರು ಬರೋದು ಅಂತ ಹೇಳಿದ್ರೆ ಹೀಗೆ. ಆದರೆ ಈ ಅವತಾರ ಅಂತಂದ್ರೆ ಮೇಲ್ಗಡೆಯ ಛಾವಣಿ, ಛಾವಣಿ ಹತ್ತೋದಕ್ಕೆ ಕೆಳಗಡೆಯಿಂದ ಮೆಟ್ಟಲು ಇರಬೇಕಾಗುತ್ತೆ. ಆ ಉದಾಹರಣೆಯನ್ನು ಶ್ರೀರಾಮಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಛಾವಣಿಗೆ ಹತ್ತಿದ ನಂತರ ಮೆಟ್ಟಿಲ ಮೂಲಕ ಹತ್ತಿ ಇಳಿದು ಮಾಡುವ ಹಾಗೆ. ಶ್ರೀರಾಮಕೃಷ್ಣ ಈ ಮಾತನ್ನು ತಮಗೆ ಅನ್ವಯಿಸಿಕೊಂಡು ಹೇಳಿದ್ದಾರೆ, ಎಲ್ಲ ಸಾಧು ಸಂತರಿಗೂ ಅನ್ವಯಿಸಿಕೊಂಡು ಈ ಮಾತಿದೆ. ಆದರೆ ಅವತಾರ ಪುರುಷರ ಕಥೆಯೇ ಬೇರೆ, ಸಾಮಾನ್ಯ ಸಾಧು ಸಂತರ ಕಥೆಯೇ ಬೇರೆ. ಸಾಧು ಸಂತರು ಆ ಮೆಟ್ಟಿಲನ್ನ ಕಷ್ಟಪಟ್ಟು ಏರ್ತಾರೆ, ಮೇಲ್ಗಡೆ ಛಾವಣಿಯನ್ನು ಮುಟ್ತಾರೆ, ಆಮೇಲೆ ಅವರ ಅನುಭವಕ್ಕೆ ಬರುತ್ತೆ ತಾವು ಯಾವ ಮೆಟ್ಟಿಲನ್ನು ಹತ್ತಿಕೊಂಡು ಬಂದವೋ ಆ ಒಂದು ಛಾವಣಿಯ ಆ ಛಾವಣಿಯಲ್ಲಿ ಇರತಕ್ಕಂಥದ್ದು ಏನೇನೋ ಅದೇ ಈ ಮೆಟ್ಟಲಲ್ಲೂ ಕೂಡ ಇವೆ ಅಂತಿರತಕ್ಕಂಥ ಅನುಭವಕ್ಕೆ ಅವರು ಬರ್ತಾರೆ ಅಂತ. ಆದರೆ ಶ್ರೀರಾಮಕೃಷ್ಣರು ಛಾವಣಿಯ ಮೆಟ್ಟಿಲನ್ನು ಏರಿ ಮೇಲ್ಗಡೆ ಹೋದದ್ದಲ್ಲ, ಅವರು ಮೇಲ್ಗಡೆಯಿಂದ ಕೆಳಗಡೆ ಬಂದದ್ದು. ಛಾವಣಿಯ ಮೇಲೆ ಇದ್ದವರು, ಅವರು ಮೆಟ್ಲು ಇಳಿದ್ರೆ ಕೆಳಗಡೆ ಬಂದರು, ಮತ್ತೆ ಮೇಲ್ಗಡೆ ಹೋದ್ರು. ಯಾತಕ್ಕೆ? ಮೇಲ್ಗಡೆ ಹೋಗಬೇಕು ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ. ಕೇವಲ ಇಲ್ಲೇ ಇದ್ಬಿಟ್ರೆ, ಈ ಜಗತ್ತಿನಲ್ಲಿ ಇದ್ಬಿಟ್ರೆ, ಅದೇ ಊಟ, ಅದೇ ತಿಂಡಿ, ಅದೇ ಹಗಲು, ಅದೇ ರಾತ್ರಿ, ಅದೇ ಮಕ್ಕಳು, ಅದೇ ಶಾಲೆ, ಅದೇ ಆಂಟಿ ರಿಸರ್ವೇಷನ್, ಅದೇ ಸ್ಟ್ರೈಕ್ಗಳು, ಅದೇ ಗಲಾಟೆ. ಪೇಪರ್ಲ್ಲಿ ಅದನ್ನೇ ಬರೆದಿರ್ತಾರೆ, ಅದನ್ನು ಓದ್ಕೊಳ್ಳೋದು ಹೌದಾ ಅಂತ ಅನ್ನೋದು, ಒಂದು ಕಪ್ ಕಾಫಿ ಕುಡಿಯೋದು. ಆದರೆ ಇಷ್ಟೇ ಅಲ್ಲ ಜೀವನದ ಉದ್ದೇಶ. ಆ ಛಾವಣಿಯ ಎತ್ತರಕ್ಕೇರ್ಬೇಕು, ಏರಿದಾಗ ನಮ್ಮ ಮನಸ್ಸನ್ನ ಮೇಲೆ ಏರಿಸಿದಾಗ ಅದ್ಭುತವಾದಂತಹ ದೃಶ್ಯಗಳೆಲ್ಲ ಕಾಣುತ್ತವೆ. ಪರಮಾನಂದ, ಪರಮ ಜ್ಞಾನ, ಅದು ಪ್ರಾಪ್ತಿಯಾಗುತ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಉದಾಹರಣೆಯನ್ನು ಕೊಡ್ತಾರೆ. ಆದರೆ ಶ್ರೀರಾಮಕೃಷ್ಣ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲಾ ವಾಸನೆಗಳು ಹೋದರೆ ಮಾತ್ರವೇ ಛಾವಣಿಗೆ ಹತ್ತೋದಕ್ಕೆ ಸಾಧ್ಯ. ಲೆಕ್ಕ ಸರಿಯಾಗದವರೆಗೆ ಅಂಗಡಿಯವ ಮಲಗುವುದಕ್ಕೆ ಹೋಗೋದಿಲ್ಲ, ಲೆಕ್ಕ ಹಾಕಿ ಅದು ಸರಿಯಾದ ನಂತರವೇ ನಿದ್ದಿಸೋದಕ್ಕೆ ಹೋಗುತ್ತಾನೆ ಅಂತ ಎರಡು ಉದಾಹರಣೆ ಕೊಟ್ಟಿರಲಿ. ವಾಸನೆಗಳು ಅಂತ ಹೇಳಿದ್ರೆ ಸಂಸ್ಕಾರಗಳು, ಆಸೆಗಳು, ಅದು ತಿನ್ನಬೇಕು, ಇದು ನೋಡಬೇಕು, ಅದನ್ನು ಕೇಳಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಹೇಳ್ತಕ್ಕಂಥ ಆಸೆಗಳು. ಈ ಆಸೆಗಳು ನಮ್ಮ ಮನಸ್ಸು ನಮ್ಮನ್ನ ಈ ಜಗತ್ತಿಗೆ ಕಟ್ಟಿ ಇಟ್ಟಿವೆ. ಆಸೆಗಳು ಹೋಗದೆ ನೀನು ಮೇಲ್ಛಾವಣೆಗೆ ಹೋಗೋದಕ್ಕಾಗೋದಿಲ್ಲ ಅಂತನ್ನೋದು ಒಂದು ವಾಕ್ಯ. ಇನ್ನೊಂದು, ಲೆಕ್ಕ ಸರಿಯಾಗದವರೆಗೆ ಅಂಗಡಿಯವ ಮಲಗೋದಕ್ಕೆ ಹೋಗೋದಿಲ್ಲ. ವ್ಯಾಪಾರಿಯೊಬ್ಬ ಪ್ರತಿದಿನ ಅಂದಂದಿನ ರೂಪಾಯಿಗಳನ್ನು ಲೆಕ್ಕ ಹಾಕಿ ಲಾಭ ನಷ್ಟ ಆಯ ವ್ಯಯ ಇವುಗಳೆಲ್ಲ ಸರಿಯಾಗಿದೆಯೇ ಅಂತ ನೋಡ್ಕೊಂಡೇ ಆಮೇಲೆ ಮಲಗೋದಕ್ಕೆ ಹೋಗೋದು ಅಂತ. ಯಾರೋ ಒಬ್ರು ಇದನ್ನ ಓದ್ತಾ ಇರುವಾಗ ಹೇಳಿದ್ರು, ಎಷ್ಟೋ ಜನ ನಾಳೆ ನೋಡ್ಕೊಂಡ್ರಾಯ್ತು, ಇವತ್ತು ನಿದ್ರೆ ಬರುತ್ತೆ ಅಂತೇಳಿ ಮನೆಗೆ ಹೋಗ್ತಾರೆ ಅಂತ. ಅಂಥವ್ರ ಕತೆ ಬೇರೆ. ಅವರಾದರೂ ಹೋದಾರು ಹೋಗೋದಕ್ಕೆ ಸಾಧ್ಯ ಆಗ್ಬೋದು, ಆದರೆ ಯಾರ ಲೌಕಿಕ ಲೆಕ್ಕಗಳು ಮುಗುದಿಲ್ಲವೋ ಅವರು ಮಾತ್ರ ಆ ಪಾರಮಾರ್ಥಿಕವಾದಂತಹ ಜಾಗಕ್ಕೆ ಹೋಗಿ ಆನಂದದ ನಿದ್ರೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಆನಂದದ ನಿದ್ರೆ, ಅದು ಆನಂದ ಅನುಭವ. ಅದು ಅಂದ್ರೆ ವಾಸನೆ ಮುಗಿಬೇಕು ಅಂತ, ಅದನ್ನು ಮುಗಿಸೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ನಾವು ಏನೇನು ಮಾಡ್ತೇವೋ ಇದೆಲ್ಲ ಲೆಕ್ಕಾಚಾರ ಮುಗಿಸೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ, ವಿನಃ ಲೆಕ್ಕಾಚಾರ ಹೆಚ್ಚಿಸೋದಕ್ಕೋಸ್ಕರ ಅಲ್ಲ. ಅದಕ್ಕೋಸ್ಕರ ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಅಂತ ಹೇಳಿದ್ದು ಅದಕ್ಕೇನೆ. ಎಲ್ಲ ಬಗೆಯ ಆಸಕ್ತಿಗಳನ್ನು ಬಿಟ್ಟುಬಿಡೋದು, ಆಸಕ್ತಿಗಳನ್ನು ಬಿಟ್ಟುಬಿಡೋದು. ಸಂಘ, ಸಂಘ, ಸಂಘ ಅಂದ್ರೆ ಆಸಕ್ತಿ, ಆಸಕ್ತಿ ಅಂದ್ರೆ ಸಂಘ. ಇದನ್ನು ಬಿಡ್ತಾ ಹೋಗಬೇಕು ಮಾನಸಿಕವಾಗಿ. ಇದು ನನ್ನದಲ್ಲ, ಇದು ನನ್ನದಲ್ಲ, ಅದು ನನಗೆ ಬೇಡ, ಇದು ನನಗೆ ಬೇಡ, ಇದು ನನಗೆ ಬೇಡ, ಇದು ಆತ್ಮವಲ್ಲ, ಇದು ಪರಮಾತ್ಮವಲ್ಲ, ಇದು ಪರಮಾತ್ಮವಲ್ಲ ಅಂತ ಹೇಳ್ಕೊಳ್ತಾನೇ ಇರಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಪರಮಾತ್ಮ ಅಲ್ಲ, ನಮ್ಮ ಕಿವಿಗೆ ಏನು ಕೇಳುತ್ತೋ ಅದು ಪರಮಾತ್ಮ ಅಲ್ಲ, ನಮ್ಮ ನಾಲ್ಗಿಗೆ ಏನು ಬೀಳುತ್ತೋ ಅದು ಪರಮಾತ್ಮ ಅಲ್ಲ. ಮೊದಲು ಪರಮಾತ್ಮ ಅಲ್ಲ, ಪರಮಾತ್ಮನ ಅನುಭವ ಆದಮೇಲೆ ಅದೇ ಪರಮಾತ್ಮ. ಅನುಭವ ಆದಮೇಲೆ ಈ ಜಗತ್ತಿನ ಅನುಭವವೇ ಬೇರೆ. ಏಷಾ ವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತಿರತಕ್ಕಂಥ ಅನುಭವ ಬರುತ್ತೆ. ಅನುಭವ ಬರುವವರೆಗೆ ಈ ಯಾವುದೂ ಪರಮಾತ್ಮ ಅಲ್ಲ, ಅನುಭವ ಬಂದ ಮೇಲೆ ಇದೇ ಪರಮಾತ್ಮ. ಮೊದಲು ನೇತಿ ನೇತಿ, ಆಮೇಲೆ ಇತಿ ಇತಿ. ನೇತಿ ನೇತಿ ಅಂದ್ರೆ ಇದಲ್ಲ ಇದಲ್ಲ ಅಂತ, ಆಮೇಲೆ ಇತಿ ಇತಿ ಅಂದ್ರೆ ಹೌದು ಇದೇನೆ ಅಂತ. ಯಾವುದನ್ನು ಅಲ್ಲ ಅಂತ ಹೇಳಿದ್ನೋ ಅದೇ ಹೌದು ಅಂತ ಹೇಳೋ ಅನುಭವ ಬಂದ ಮೇಲೆ ಮಾತ್ರವೇ ಅದು ಸರಿ ಹೋಗುತ್ತೆ. ಅನುಭವ ಬರದೆ ಎಲ್ಲವೂ ಪರಮಾತ್ಮ ಅಂತ ಎಷ್ಟು ಹೇಳಿದ್ರೂ ಕೂಡ ನಮಗೇನು ಹೆಚ್ಚು ಲಾಭ ಆಗುವುದಿಲ್ಲ. ಸುಮ್ಮನೆ ನೀವು ಜನರೆಲ್ಲ ಪರಮಾತ್ಮ ಅಂತ ತಿಳ್ಕೊಂಡು ಹಾಗೆ ಓಡಾಡಿ, ನೀವು ಎಷ್ಟು ಜನರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದ್ರೆ ಆ ರೀತಿಯಿಂದ. ಯಾಕೆಂತಂದ್ರೆ ಗದ್ದಲುಗಳು ಜಾಸ್ತಿ, ವೈಮನಸ್ಸುಗಳು ಜಾಸ್ತಿ, ಅಸೂಯೆಗಳು ಜಾಸ್ತಿ. ಆಧ್ಯಾತ್ಮಿಕವಾಗಿ ಬೇಕಾದಷ್ಟು ಸಾಧನೆ ಮಾಡ್ತಾ ಇರ್ತಾರೆ, ಆದರೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹೊಟ್ಟೆ ಕಿಚ್ಚು ಹೋಗಿರುವುದಿಲ್ಲ. ಅದೆಲ್ಲೋ ನುಸುಳುಕೊಂಡು ಬಂದುಬಿಟ್ಟಿರುತ್ತೆ. ಹಾಗಿರುವಾಗ ಅವರಿಗೆ ಈ ಜಗತ್ತಿನಲ್ಲಿ ದೇವರು ಹ್ಯಾಕ್ ಕಾಣೋದು ಸಾಧ್ಯ? ಅದಕ್ಕೋಸ್ಕರ ಇದಲ್ಲ ಇದಲ್ಲ ಅಂತ ಅಂದ್ಕೊಂಡೆ ಹೋಗ್ಬೇಕು. ಆಮೇಲೆ ಅನುಭವಕ್ಕೆ ಬಂದ ಮೇಲೆ, ಅಂದ್ರೆ ಛಾವಣಿಗೆ ಹೋಗಿ ಸೇರಿದ ಮೇಲೆ ಮತ್ತೆ ತಿಳ್ಕೊಂಡು ಬಂದಾಗ ಗೊತ್ತಾಗುತ್ತೆ, ನಾನು ಯಾವುದನ್ನು ಇಲ್ಲಿವರೆಗೆ ಅಲ್ಲ ಅಂತ ಹೇಳಿದ್ನೋ ಅದು ಅದೇ ಹೌದದು. ಇದೊಂದು ಗಮನೀಯವಾದಂತ ಅಂಶ. ಎಲ್ಲರಲ್ಲೂ ನಾರಾಯಣನ ಕಾಣಬೇಕು ನಿಜ, ಆದರೆ ತನ್ನ ಅಂತರಂಗದೊಳಗೆ ಧ್ಯಾನದ ಮೂಲಕ ನಾರಾಯಣನನ್ನು ಕಾಣದೇನೇನೆ ಯಾರೂ ಕೂಡ ಇತರರಲ್ಲಿ ನಾರಾಯಣನ ಕಾಣೋದು ಸಾಧ್ಯವಾಗುವುದಿಲ್ಲ. ಆದ್ರಿಂದ ಪ್ರತಿದಿನ ಅಷ್ಟು ಕಾಲದ ಧ್ಯಾನ, ಅಷ್ಟು ಕಾಲದ ಅನುಸಂಧಾನ, ಅಷ್ಟು ಕಾಲದ ಧ್ಯಾನ, ಅಷ್ಟು ಕಾಲದ ಸಂಧಾನ, ಒಡನಾಟ, ಈ ರೀತಿಯಲ್ಲೇ ಸಾಧನೆ ಮಾಡಿಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ನಾವು ಶಾಶ್ವತವಾದಂತಹ ಶಾಂತಿಗೆ ತಲುಪುವುದಕ್ಕೆ ಸಮರ್ಥರಾಗ್ತೇವೆ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿ ಇನ್ನೊಂದು ಮಾತನ್ನು ಹೇಳಿದ್ರು, ಮನುಷ್ಯ ಕಾರ್ಯರಂಗಕ್ಕೆ ಇಳಿದ ಅಂದ್ರೆ ಆತನಿಗೆ ಜಯ ಸಿದ್ಧವೇ ಸಿದ್ಧ ಆಗೇ ಆಗುತ್ತೆ. ಎಂತಹ ವಾಕ್ಯ ನೋಡಿ ಇದು. ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ನಮಗೆ ಸಿದ್ಧಿ ಆಗುತ್ತೆಯೇ? ಮೊನ್ನೆ ತಾನೇ ಒಬ್ರು ಹೇಳಿದ್ರು, ಮಂತ್ರೋಪದೇಶ ಆಗುವ ಹೊತ್ತಿಗೆ ನಾವು ಬೇರೆಯೇ ಲೋಕಲ್ ಇದ್ದವು ಸ್ವಾಮೀಜಿ. ಎಷ್ಟು ಜಪ ಮಾಡಿದ್ರು ಆನಂದ ಆಗ್ತಾ ಇತ್ತು. ಸುಮಾರು 5 ದಿನ ಆ ಸ್ಥಿತಿ ಇದ್ದಿದ್ದು. ಈಗ ಏನು ಮಾಡಿದ್ರು ಕೂಡ ಆ ಸ್ಥಿತಿ ಬರ್ತಾ ಇಲ್ವಲ್ಲ ಅಂತ ಹೇಳಿದ್ರು ಅವರು. ಅವರು ಅಷ್ಟಕ್ಕೆ ಹೇಳಿದ್ರು, ಇನ್ನೆಷ್ಟೋ ಜನ ತಾವೇ ತೀರ್ಮಾನಕ್ಕೆ ಬಂದ್ರು ಇದೆಲ್ಲ ಆಗು ಹೋಗು ಮಾತಲ್ಲ ಅಂತ. 29 ವರ್ಷಗಳ ನಂತರ ಒಬ್ಬರು ಬಂದು ಕೇಳಿದ್ರು, ನನಗೆ ಮಂತ್ರದೀಕ್ಷೆಯನ್ನೂ ಆಗಿದೆ 29 ವರ್ಷಗಳ ಹಿಂದೆ, ಅದು ಹೌದೋ ಅಲ್ವೋ, ಅದು ಸರಿಯೋ ಅಲ್ವೋ ಅಂತನ್ನೋದನ್ನು ಸ್ವಲ್ಪ ಹೇಳ್ತೀರ, ನಾನು ಹೇಳ್ತೀನಿ ನೋಡಿ ಅಂತ. ದಯವಿಟ್ಟು ನನಗೆ ಹೇಳಬೇಡಿ, ಅದನ್ನ ಕಲ್ಕತ್ತಕ್ಕೆ ಹೇಳಿ, ಗುರುಗಳ ಹತ್ರವೇ ಹೇಳಿ ಅಂತ ಕಳಿಸಿದ್ದಾಯ್ತು. ಕೊನೆಗೆ ಮನೇಲಿ ಹೋಗಿ ಪೆಟ್ಟಿಗೆಯಲ್ಲಿ ಹುಡುಕಿದ್ರಂತೆ, ಆ ಗುರುಗಳು ಅವರಿಗೆ ಅದನ್ನು ಬರೆದುಕೊಟ್ಟಿದ್ರಂತೆ. ತೆಗೆದು ನೋಡಿದ್ರು, ಸ್ವಾಮೀಜಿ ಸಿಕ್ತು ಮಂತ್ರ. ಹೇಗಾಗತ್ತೆ? ಏನು ಮಾಡದೆ ಇದ್ರೆ ಏನಾಗುತ್ತೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಮನುಷ್ಯ ಕಾರ್ಯರಂಗಕ್ಕೆ ಇಳಿದ ಅಂದ್ರೆ ಅವನಿಗೆ ಜಯ ಸಿದ್ಧವೇ ಸಿದ್ಧ ಹಾಗೆ ಆಗುತ್ತೆ. ಎಂಥ ಮಾತು, ಎಂಥ ಮಾತು! ಕಾರ್ಯರಂಗಕ್ಕೆ ಇಳಿದವರು ಎಷ್ಟು ಜನ? ಇಳಿದ್ರೂ ಕೂಡ ನಿರಂತರವಾಗಿ ಮಾಡಿಕೊಂಡು ಹೋದವರು ಎಷ್ಟು ಜನ? ಕಾರ್ಯರಂಗಕ್ಕೆ ಇಳಿಯುದಂತ ಸುಮ್ಮನೆ ಇಳಿಯುದಂತ ಅರ್ಥ ಅಲ್ಲ, ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರಬೇಕು. ವ್ಯಾಯಾಮ ವ್ಯಾಯಾಮ ಅಂತಿದೆ. ಒಂದು 4 ದಿನ ಜೋರಾಗಿ ಲಾಟಿ ಬೀಸ್ತಾನೆ ಅಥವಾ ಡಂಬೆಲ್ಸ್ ಮೇಲೆ ಕೆಳಗೆ ಮಾಡ್ತಾನೆ, ಕೈ ನೋವು ಮಾಡ್ಕೊಳ್ತಾನೆ, ಓ ನೋವೇ ಇದರಿಂದ ಗತಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾನೆ. ಆದ್ರಿಂದ ಡಂಬೆಲ್ಸ್ ಅನ್ನು ಉಪಯೋಗಿಸಿ ಏನಾಗೋದಿಲ್ಲ ಅಂತ ಬಾಕಿ ಹೋದವರು. ನರಿ ಒಂದು ಬಾಲ ಕಳ್ಕೊಂಡು ಬಿಟ್ಟಿದ್ದೆ, ಹೇಗೋ ಕಷ್ಟಪಟ್ಟು ಕದಿಯಕ್ಕೆ ಹೋಗ್ಬಿಟ್ಟು ಬಾಲ ಅದರದ್ದು ಕತ್ತರಿಸಿ ಹೋಯ್ತಂತೆ. ಯಶಸ್ವಿ ಆಗಲಿಲ್ಲ ಕಳ್ಳತನದಲ್ಲಿ. ಹೋಗಿ ಎಲ್ಲ ಹೇಳ್ತಂತೆ, ನೋಡಿ ಬಾಲ ಇಲ್ದಿದ್ರೆ ಎಷ್ಟು ಅನುಕೂಲ ಗೊತ್ತಾ, ನೀವು ಕತ್ತರಿಸ್ಕೊಳ್ಳಿ ಅಂತ. ಹಾಗೆ ಸಾಧನೆ ಅಂತ ಮಾಡೋಕೆ ಹೊರಡ್ತಾರೆ, ಮೈಕೈ ನೋವು, ತಲೆನೋವು, ಅದೆಲ್ಲ ಮೊದಲು ಮೊದಲು ಇದ್ದದ್ದೇ ಕಾರ್ಯರಂಗಕ್ಕಿಳಿದಾಗ. ಆ ನೋವು ಆಯಿತು ಅಂತಂದ್ಬಿಟ್ಟಿದ್ದೆ, ಇದರಿಂದ ಏನು ಆಗೋದಿಲ್ಲ, ಕೇವಲ ನೋವು ಬಿಟ್ಟು ಇನ್ನೇನು ಇಲ್ಲ. ಬಾಕಿ ಹೋದವರು ಎಷ್ಟೋ ಜನ ಜಪ ಮಾಡೋದಿಲ್ಲ, ಧ್ಯಾನ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಎಷ್ಟು ಆನಂದವಾಗಿದ್ದಾರೆ ಅಂತ ತೀರ್ಮಾನ ಮಾಡಿಕೊಂಡು ತಾವು ಕೂಡ ಹಾಗೆ ಆಗಿ. ಅಷ್ಟೇ ಅಲ್ಲದೆ ನಿನ್ನ ಬಾಕಿ ಉಳಿದವರಿಗೆ ಕೂಡ, ಏನ್ರಿ ನಾವು ಮಾಡಿ ನೋಡ್ಲಿವಾ, ಯಾವ್ದಕ್ಕೆ ಸುಮ್ಮನೆ ಶ್ರಮಿಸ್ತೀರಿ, ಉಪಸಿದ ತಗೊಂಡಿರ್ತಾನೆ, ಸರಿ ಇನ್ನು ಗುರುಗಳು ನೋಡ್ಕೋತಾರೆ, ಅದನ್ನ ಬಿಟ್ಬಿಡಿ, ಆನಂದವಾಗಿರಿ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅದ್ಭುತವಾದಂತಹ ವಾಕ್ಯ ಇದು. ಇದನ್ನ ನಮ್ಮ ಮನಸ್ಸಲ್ಲಿ ಮುದ್ರೆ ಒತ್ಕೊಳ್ಬೇಕು. ಕಾರ್ಯರಂಗಕ್ಕೆ ಇಳಿದ ಅಂದ್ರೆ ಆತನಿಗೆ ಜಯ ಸಿದ್ಧವೇ ಸಿದ್ಧ ಅಂತ ಹೇಳಿದ್ರು, ಹಾಗೆ ಆಗುತ್ತೆ ಅಂತ ಪುನಃ ಹೇಳಿದ್ರು. ಹೀಗೆ ಈ ವಚನ ವೇದವನ್ನು ಓದ್ಕೊಳ್ಬೇಕು, ಮತ್ತೆ ಮತ್ತೆ ಓದ್ಬೇಕು, ಅದನ್ನೇ ಓದ್ಬೇಕು. ಅರೆ ಏನದು? ಅದರೊಳಗೆ ನಮ್ಮ ಮನಸ್ಸನ್ನು ಮುಳುಗಿಸಿಬಿಡಬೇಕು. ಆಗ ಶ್ರೀರಾಮಕೃಷ್ಣ ಕೂಡ ಅದರೊಳಗಡೆಯಿಂದ ಪ್ರತಿಸ್ಪಂದಿಸ್ತಾರೆ, ಹೌದು ನಿಜ ಅದು, ಹೌದು ಕಣೋ ಮಾತನಾಡ್ತಾರೆ ಅವರು. ಹೀಗೆ ಹೇಳಿ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಒಳ್ಳೇದು. ಕೇಶವಸೇನ, ಶಿವನಾಥ ಶಾಸ್ತ್ರಿ ಹಾಗೂ ಇನ್ನೂ ಉಳಿದವರು ಉಪಾಸನೆ ನಡೆಸ್ತಾ ಇರಲ್ಲ, ಅವರ ವಿಷಯವಾಗಿ ನಿನ್ನ ಅಭಿಪ್ರಾಯ ಏನು? ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ನೀವು ಹೇಳೋ ಹಾಗೆ ಅವರು ತೋಟದ ವರ್ಣನೆಯಲ್ಲೇ ತೃಪ್ತರಾಗ್ತಾರೆಯೇ ಹೊರತು ತೋಟದ ಯಜಮಾನನನ್ನು ನೋಡಬೇಕೆಂಬುದರ ವಿಷಯವಾಗಿ ಅಪರೂಪಕ್ಕೂ ಮಾತನಾಡೋದಿಲ್ಲ. ತೋಟದ ವರ್ಣನೆ ಮಾಡೋದೇ ಅವರ ಪೂಜೆಯ ಆದಿ ಮತ್ತು ಅಂತ್ಯ ಅಂದ್ಬಿಟ್ಟ ಮಾಸ್ಟರ್ ಮಾಷೆಯ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಹೇಳೋದು ಸರಿ, ತೋಟದ ಯಜಮಾನನನ್ನು ಕಂಡು ಆತನೊಡನೆ ಮಾತುಕತೆ ಆಡದೆ ಮುಖ್ಯ ಕೆಲಸ. ಭಗವಂತನ ದರ್ಶನವೇ ಜೀವನದ ಉದ್ದೇಶ ಅಂದ್ಬಿಟ್ಟು ಮಾಸ್ಟರ್ ಮಾಷೆಯ ಒಳ್ಳೆಯ ಉತ್ತರ ಕೊಟ್ಟ. ಶ್ರೀರಾಮಕೃಷ್ಣರು ಒಪ್ಪಿಕೊಳ್ಳುವಂತಹ ಉತ್ತರ ಕೊಟ್ಟ ಅಂತ ನಮಗನ್ನಿಸ್ತದೆ. ಆದರೆ ಶ್ರೀರಾಮಕೃಷ್ಣ ಈ ಹಿಂದಿನ ಮಾತುಗಳನ್ನೆಲ್ಲ ಅಧ್ಯಯನ ಮಾಡಿದವರಿಗೆ ನೆನಪಿದ್ರೆ ಈ ಮಾಸ್ಟರ್ ಮಾಷಿಯ ಆ ಗುರು ಹೇಳಿದ ಮಾತನ್ನೇ ವಾಪಸ್ ಹೇಳಿದ್ದಷ್ಟೇನೆ. ಶ್ರೀರಾಮಕೃಷ್ಣ ಹೇಳಿದ್ರು, ಎಷ್ಟೋ ಜನರಿಗೆ ತೋಟವನ್ನು ನೋಡಿದ್ರೊಳಗೆ ಆಸೆ, ವಿನಃ ತೋಟದ ಯಜಮಾನನನ್ನು ನೋಡಬೇಕು ಅಂತ ಆಸೆ ಯಾರಿಗೂ ಇಲ್ಲ ಅಂತ. ಈಗ ಶಿವನಾಥ ಶಾಸ್ತ್ರಿ, ಕೇಶವಸೇನ ಇತ್ಯಾದಿ ಭಗವಂತನ ಸೃಷ್ಟಿಯನ್ನ ಅವರು ಕೊಂಡಾಡೋದು, ಉಪಾಸನಾ ಉಪಾಸನಾ ಅಂತ ಅವರು ಸಾಧನೆ. ನಾಲ್ಕಾರು ಜನ ಸೇರಿಕೊಂಡು, ಹೇ ಭಗವಂತ, ನಿನ್ನ ಸೃಷ್ಟಿ ಅಷ್ಟು ಅದ್ಭುತ, ನೀನು ಸೃಷ್ಟಿ ಮಾಡಿದಂತಹ ಸೂರ್ಯ ಅದೇನು ಶಕ್ತಿಯವನದ್ದು, ಚಂದ್ರ ಆಹಾ ಎಷ್ಟು ರಮ್ಯ, ಅಷ್ಟೊಂದು ನಕ್ಷತ್ರಗಳು ಇದನ್ನೆಲ್ಲ ಹೇಗೆ ಸೃಷ್ಟಿದೆಯಪ್ಪ, ಎಂಥ ಅದ್ಭುತ ಶಕ್ತಿ ನಿನ್ನದು, ನಿರಾಕಾರ ಸಗುಣ ಭಗವಂತನನ್ನ ಅವರು ಆರಾಧಿಸೋದು, ಭಗವಂತನ ಗುಣಗಳನ್ನ ಅವನ ಸೃಷ್ಟಿ ಸಾಮರ್ಥ್ಯವನ್ನ ವರ್ಣಿಸ್ತಾ ಇರೋದು, ಅದೇ ಅವರ ಸಾಧನೆ. ಇದು ಕಡಿಮೆನೆ, ಆದ್ರೆ ಇದು ಕಡಿಮೆನೆ, ಇದನ್ನೇ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಮಾಸ್ಟರ್ ಮಾಷಿ ಕೂಡ ಶ್ರೀರಾಮಕೃಷ್ಣ ಮಾತನೇ ಹೇಳ್ತಾ ಇದ್ದಾರೆ. ಕೇವಲ ಸೃಷ್ಟಿ ಕಾರ್ಯವನ್ನು ಕೊಂಡಾಡಿದ ಸಾಲದು, ಸೃಷ್ಟಿ ಕರ್ತನನ್ನ ಅನುಭವಿಸಬೇಕು, ಅವನನ್ನು ಹುಡುಕಬೇಕು. ಸೃಷ್ಟಿಯನ್ನು ಕೊಂಡಾಡುವಂತಹ ಒಂದು ಅದ್ಭುತವಾದಂತಹ ಹಾಡಿದೆ, ಗಗನಮಯ ಥಾಲ ರವಿಚಂದ್ರ ದೀಪಕ ಬನೆ ತಾರಕಾ ಮಂಡಲ ಚಮಕೆ ಮೋತಿರೆ. ಗಗನಮಯ ಅದೇ ತಟ್ಟೆ, ರವಿಚಂದ್ರ ಆ ತಟ್ಟೆಯಲ್ಲಿ ಆರತಿ ಆಗ್ತಾ ಇದೆ, ಮಹಾ ಆರತಿ, ಮಹಾಮಂಗಳಾರತಿ ಆಗ್ತಾ ಇದೆ ಜಗತ್ತಿನಲ್ಲಿ. ವಿರಾಟ್ ರೂಪನಾದ ಪರಮಾತ್ಮನಿಗೆ ಆರತಿ ಆಗ್ತಾ ಇದೆ ಅಂತನ್ನುವ ಕಲ್ಪನೆ ಗುರುನಾನಕ. ಗಗನವೇ ತಟ್ಟೆ, ಆರತಿ ತಟ್ಟೆ, ಅದಕ್ಕೆ ದೀಪ ಯಾವುದು ಅಂತಂದ್ರೆ ಸೂರ್ಯ ಚಂದ್ರ. ತಾರಕಾ ಮಂಡಲ ಚಮಕೆ ಮೋತಿರೆ, ಅದು ಮುಚ್ಚಿನ ಆರತಿ. ಮುತ್ತುಗಳು ಯಾವುದು? ಆಕಾಶದಲ್ಲಿ ಇರತಕ್ಕಂಥ ನಕ್ಷತ್ರಗಳು, ಎಂತಹ ಅದ್ಭುತವಾದ ಕಲ್ಪನೆ. ಧೂಪ ಮಲಯಾನಿಲ ಪವನ ಚೌರಿಕರೆ, ಇಲ್ಲಿ ಆರತಿ ಮಾಡುವಾಗ ಚೌರಿ ಬೀಸ್ತಾರಲ್ಲ, ಚೌರಿ ಮಲಯ ಮಂದ ಮಾರುತ ಬೀಸ್ತಾ ಇದ್ರೆ ಅದೇ ಆ ಚೌರಿಯಂತೆ. ಸಕಲ ಬನರಾಯಿ ಫೂಲಂತ ಜ್ಯೋತಿರೆ, ಬನರಾಯಿ ವನರಾಜಿ, ಪುಷ್ಪಭರಿತವಾದಂತಹ ವನರಾಜಿ. ಕೈಸೆ ಆರತಿ ಹೋವೆ ಭವಖಂಡನ ತೇರಿ ಆರತಿ, ಎಂಥ ಆರತಿ ಆಗ್ತಾ ಇದೆ, ಹೇ ಭವಖಂಡನ ನಿನ್ನ ಆರತಿ. ಅನಾಹತ ಶಬ್ದ ಭಾಜಂತ ಭೇರಿರೆ, ಆರತಿ ಆಗೋತಿಗೆ ಭೇರಿಕೋರ ಬಾರಿಸ್ಬೇಕಲ್ಲ, ಅನಾಹತ ಶಬ್ದ, ಈ ಜಗತ್ನಲ್ಲಿ ತಾನೇ ತಾನಾಗಿ ಆ ಒಂದು ಧ್ವನಿ ಇದ್ದೇ ಇದೆ, ಆ ಧ್ವನಿಯೇ ಅನಾಹತ ಚಕ್ರ, ಅನಾಹತ ಧ್ವನಿ. ಇಷ್ಟು ಹೇಳಿದ್ದೆ, ಇನ್ನೊಂದು ಮಾತನ್ನು ಹೇಳ್ತಾರೆ ಗುರುನಾನಕ್. ಹರಿಚರಣ ಕಮಲ ಮಕರಂದ ಲೋಭಿತ ಮನ ಅನುದಿನ ಮೋಹೆಯ ಪಿಯಾಸ. ಸೃಷ್ಟಿ ವರ್ಣನೆ ಮಾಡಿದರೂ ಕೂಡ ಆ ಸೃಷ್ಟಿಕರ್ತನ ವದನಾರವಿಂದವನ್ನ ಕಾಣಬೇಕು ಅಂತನ್ನುವ ತವಕವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹರಿಚರಣ ಕಮಲ ಮಕರಂದ ಲೋಭಿತ ಮನ ಅನುದಿನ ಮೋಹೆಯ ಪಿಯಾಸ. ಎಂಥ ರಚನೆ ಗೊತ್ತ, ಆ ಶಬ್ದ ರಚನೆ. ಹರಿಚರಣ ಕಮಲ ಮಕರಂದ, ಹರಿಚರಣ ಕಮಲ ಮಕರಂದ ಸಂಸ್ಕೃತ ಶಬ್ದ. ಹರಿಚರಣ ಪಾದ ಪದ್ಮ, ಅದರಿಂದ ಹೊರಡತಕ್ಕಂತಹ ಆ ಜೇನು, ಅದನ್ನ ಕುಡಿಬೇಕು ಅಂತ ಮನಸ್ಸು ಲೋಭಿತವಾಗಿದೆ. ಲೋಭಿಯ ಮನಸ್ಸು ಹಣಕ್ಕೆ ಹೇಗೆ ಆಸೆಗೊಳ್ಳುತ್ತದೋ ಆ ರೀತಿಯಲ್ಲಿ ಹರಿಚರಣ ಮಕರಂದವನ್ನು ಹೀರಬೇಕು ಅಂತ ನನ್ನ ಮನಸ್ಸು ಲೋಭಿಸ್ತಾ ಇದೆ. ಹೇಗೆ ಪ್ರತಿದಿನ ಅನುದಿನ ಮೋಹೆಯ ಪಿಯಾಸ, ನನಗೆ ಬಾಯಾರಿಕೆ, ಆ ಅಮೃತವನ್ನು ಕುಡಿಯಬೇಕು ಅಂತನೋ ಬಾಯಾರಿಕೆ. ಕೃಪಾಜಲ ದೇವೋ ನಾನಕ ಸಾರಂಗಿಕೋ, ಸಾರಂಗಿ ಅಂತ ಹೇಳ್ತಕ್ಕಂಥ ಆ ಪಕ್ಷಿ, ಆ ನಾನಕ ಸಾರಂಗಿಕೋ ನಾನಕ ಅಂತ ಹೇಳ್ತಕ್ಕಂಥ ಈ ಪಕ್ಷಿಗೆ ಆ ಕೃಪಾ ಜಲವನ್ನು ಸಿಂಪಡಿಸಪ್ಪ. ಹೋದಾವೆ ತೇರೆ ನಾಮೇ ವಾಸ, ನಿನ್ನ ನಾಮದಲ್ಲೇ ನನ್ನ ವಾಸವಾಗಿ ಬಿಡುತ್ತದೆ ಆಗ. ಎಂತ ಅದ್ಭುತವಾದ ಹಾಡು. ಒಂದನೇ ಮನೆಯ ಗಗನಮಯ ತಾಲ ರವಿಚಂದ್ರ ದೀಪಕ ಬನೆ ತಾರಕ ಮಂಡಲ ಚಮಕೆ ಮೋತಿ ರೇ ತಾರಕ ಮಂಡಲ ಚಮಕೆ ಮೋತಿ ರೇ ಗಗನ ಮಯ ತಾಲ ರವಿಚಂದ್ರ ದೀಪಕ ಬನೆ ಪಮಲಯನೀಲ ಪವನ ಚೌರಿ ಕರೆ ಪಮಲಯನೀಲ ಪವನ ಚೌರಿ ಕರೆ ಸಕಲ ಬನರಾಯ ಭೋಲಂತ ಜ್ಯೋತಿರ ಗಗನಮಯ ತಾಲ ರವಿಚಂದ್ರ ದೀಪಕ ಬನೆ ಕೈಸೆ ಆರತಿ ಹೋವೆ ಕೈಸೆ ಆರತಿ ಹೋವೆ ಭವ ಖಂಡನ ತೇರಿ ಆರತಿ ಕೈಸೆ ಆರತಿ ಹೋವೆ ಭವ ಖಂಡನ ತೇರಿ ಆರತಿ ಅನಾತ ಶಬ್ದ ವಾಜಂತ ಭೇರಿ ರೇ ಗಗನಮಯ ತಾಲ ರವಿಚಂದ್ರ ದೀಪಕ ಬನೆ ಹರಿ ಚರಣ ಕಮಲ ಹರಿ ಚರಣ ಕಮಲ ಮಕರಂದ ಲೋಭಿತ ಮನ ಅನುದೀನ ಮೋಹಿ ಪಿಯಾಸಾ ಕೃಪಾ ಜಲ ದೇವ ಅದ್ಭುತವಾದಂತಹ ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂತಹ ಪರಮಾತ್ಮ ಇನ್ನಷ್ಟು ಅದ್ಭುತನಾಗಿರಬಹುದು. ಕೇವಲ ಈ ಸೃಷ್ಟಿಯಲ್ಲಿ ಮಾತ್ರ ನಮ್ಮ ಮನಸ್ಸು ನಿಲ್ಲದೆ ಇರಲಿ, ಎಷ್ಟು ಅಂತ ಇದನ್ನೇ ಅನುಭವಿಸ್ತಾ ಕೊಡ್ತಿರೋದು. ಇದಕ್ಕಿಂತ ಅದ್ಭುತವಾದಿದೆಯಲ್ಲ ಅಂತರ್ಮ ಒಂದು ಕಳಕಳಿ ನಮ್ಮಲ್ಲಿ ಇರಬೇಕು ಅಂತ ಶ್ರೀರಾಮಕೃಷ್ಣರು ತಮ್ಮ ಅನುಭವದಿಂದ ತೋರಿಸಿಕೊಡ್ತಾ ಇದ್ದಾರೆ. ಈಗ ಶ್ರೀರಾಮಕೃಷ್ಣರು ಅಧರಸೇನನ ಮನೆಗೆ ಬಂದಿದ್ದಾರೆ. ಮಾಸ್ಟರ್ ಮಾಷೆಯ ಬರೀತಾ ಇದ್ದಾನೆ, ಮುಚ್ಚಂಜೆಯಾಗಿದೆ. ಈಗ ಪರಮಹಂಸರು ಅಧರಸೇನನ ಬೈಠಕ್ಕಾನಿಯಲ್ಲಿ ನಾಮ ಸಂಕೀರ್ತನೆ ಮಾಡ್ತಾ ನರ್ತಿಸ್ತಾ ಇದ್ದಾರೆ ಅಂತ ಬರಿತಾ ಇದ್ದಾನೆ ಮಾಸ್ಟರ್ ಮಾಷಿಯ. ಹಾಡೇನೋ ಹಾಡಿ ನಾನು ತೋರಿಸಬಹುದು, ಆದರೆ ನರ್ತನ ಹೇಗೆ ಮಾಡಿ ತೋರಿಸೋದು ನಿಮಗೆ? ನಾನು ಮಾಡಬೇಕು ಅಂತ ಎಷ್ಟೋ ಸತಿ ಆಸೆ ಆಗುತ್ತೆ. ಆನಂದದ ಅತಿರೇಕ ಅದು ನರ್ತನ. ಮಕ್ಕಳಿಗೆ ಎರಡು ಮುದ್ದು ಮುದ್ದಾದ ಮಕ್ಕಳು ಬಂದಿದ್ದು, ಯಾವಾಗಲೂ ಚಾಕ್ಲೇಟ್ ಇದ್ದೇ ಇರುತ್ತೆ ಜೇಬ್ನಲ್ಲಿ, ಕೊಟ್ಟೆ ನೋಡಿ ಅದು ಹೇಗೆ ಕುಣ್ಕೊಂಡು ಕುಣ್ಕೊಂಡು ಟೂರು ಓಡದು ಅಂತಂದ್ರೆ ಆನಂದ. ಅಷ್ಟು ಸ್ವಲ್ಪ ಆನಂದಕ್ಕೆ ಅಷ್ಟು ಸ್ವಲ್ಪ ಕುಣಿತ. ಭಗವನ್ ನಾಮ ಸಂಕೀರ್ತನೆಯಲ್ಲಿ ಭಗವಂತನ ಆನಂದ ದೊರಕಿದಾಗ ಉಂಟಾಗತಕ್ಕಂಥ ಆನಂದದಿಂದ ಶ್ರೀರಾಮಕೃಷ್ಣರು ನರ್ತನ ಮಾಡ್ತಾ ಇದ್ದಾರೆ. ಕೊಠಡಿಯಲ್ಲಿ ರಾಖಾಲ ಮಾಸ್ಟರ್ ಇನ್ನೂ ಕೆಲವು ಮಂದಿ ಭಕ್ತರು ಕುಳಿತಿದ್ದಾರೆ. ನಾಮ ಸಂಕೀರ್ತನೆ ಮುಗಿದ ನಂತರ ಭಾವಾವಿಷ್ಟಾಗಿಯೇ ಕೆಳಕ್ಕೆ ಕೆಳಗೆ ನೆಲದಲ್ಲಿ ಕುಳಿತುಕೊಂಡ್ರು. ಈಗ ರಾಖಾಲಿ ಹೇಳ್ತಾ ಇದ್ದಾರೆ, ಇಲ್ಲಿಯದು ಅಂದ್ರೆ ತಮ್ಮ ದೇಹವನ್ನು ತೋರಿಸಿ ಹೇಳ್ತಾ ಇದ್ದಾರೆ, ಇಲ್ಲಿಯದು ಶ್ರಾವಣ ಮಾಸದ ಮಳೆಯ ಹಾಗಲ್ಲ ಅದು ಇದ್ದಕ್ಕಿದ್ದ ಹಾಗೆ ಜೋರಾಗಿ ಧಪ್ ಧಪ್ ಅಂತ ಬರುತ್ತೆ, ಮತ್ತೆ ನಿಂತು ಹೋಗ್ಬಿಡುತ್ತೆ. ಹಾಗಲ್ಲ ಇದು, ಇಲ್ಲಿಯದು ಒಡೆದು ಮೂಡಿದ ಶಿವನ ಶಿವನೇ ಹೊರತು ಪ್ರತಿಷ್ಠಾಪಿಸಿದ ಶಿವನಲ್ಲ. ನೀನು ಅಂದು ಕೋಪಿಸಿಕೊಂಡು ದಕ್ಷಿಣೇಶ್ವರದಿಂದ ಬಂದುಬಿಟ್ಟೆ, ನಿನ್ನ ಕ್ಷಮಿಸುವ ಹಾಗೆ ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದೆ. ಇಲ್ಲಿ ಎರಡು ಮಾತುಗಳು ಬೇರೆ ಬೇರೆ ಇದು. ಒಂದನೇದು ಭಾವಾವಿಷ್ಟ ಆಗಿ ಕುಳಿತುಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿಯದು ಅಂದ್ರೆ ಈ ಶರೀರದಲ್ಲಿ ವ್ಯಕ್ತವಾಗಿರತಕ್ಕಂತಹ ಯಾವ ಒಂದು ಚೈತನ್ಯ ಇದೆಯೋ ಅದು ಶ್ರಾವಣ ಮಾಸದ ಮಳೆಯ ಹಾಗಲ್ಲ, ಅದು ಇದ್ದಕ್ಕಿದ್ದ ಹಾಗೆ ಜೋರಾಗಿ ಧಪ್ ಧಪ್ ಅಂತ ಬರುತ್ತೆ ಮತ್ತೆ ನಿಂತು ಹೋಗ್ಬಿಡುತ್ತಲ್ಲ, ಹಾಗಲ್ಲ. ಇಲ್ಲಿಯದು ಮೊಳೆದು ಮೂಡಿದ ಶಿವನೇ ಹೊರತು ಪ್ರತಿಷ್ಠಾಪಿಸಿದ ಶಿವನಲ್ಲ, ಒಡೆದು ಮೂಡಿದ ಶಿವ, ಪ್ರತಿಷ್ಠಾಪಿಸಿದ ಶಿವ. ಈ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಒಡೆದು ಮೂಡಿದ ಶಿವ ಅಂತಂದ್ರೆ ಅದರ ಆಳವನ್ನು ನಾವು ಹುಡುಕೋದಕ್ಕೆ ಸಾಧ್ಯವಿಲ್ಲ, ಅನಂತ ಅಂತ ಅರ್ಥ. ಪ್ರತಿಷ್ಠಾಪಿಸಿದ ಲಿಂಗ, ಅದರಲ್ಲಿ ಶಿವತ್ವ ಇದೆ, ಆದರೆ ಆ ಲಿಂಗದ ಆದಿ ಅಂತ್ಯ ಇದೆ. ಆ ಲಿಂಗ ಶಿವಲಿಂಗ ಅಲ್ಲಿ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಯೋ ಅದಕ್ಕೊಂದು ಕೆಳಕ್ಕೆ ಅದಕ್ಕೊಂದು ಮೇಲೆ ಅಂತ ಇದೆ, ಆದರೆ ಈ ಉದ್ಭವಿಸಿದಂತಹ ಲಿಂಗಕ್ಕೆ ಆಳ ಇಲ್ಲ. ಶ್ರಾವಣ ಮಾಸದ ಮಳೆ ಹೇಗೆ ಜೋರಾಗಿ ಬಂದು ನಿಂತು ಹೋಗ್ಬಿಡುತ್ತೋ, ಆಮೇಲೆ ಹೇಳ ಹೆಸರಿಲ್ಲದಾಗ್ಬಿಡುತ್ತೋ, ಆ ರೀತಿಯಲ್ಲ ನಮ್ಮ ವ್ಯಕ್ತಿತ್ವ. ಶಾಶ್ವತವಾಗಿ ಜನರ ಮನದಲ್ಲಿ ನಿಲ್ಲುವಂತಹ ಒಂದು ವ್ಯಕ್ತಿತ್ವ ಇದು ಅಂತ ಅರ್ಥ. ಈ ಮಾತನ್ನ ಆ ಆನಂದದ ಉದ್ವೇಗದ ಸಂದರ್ಭದಲ್ಲಿ ಹೇಳಿಕೊಟ್ಟಂತ ತಿಳಿಸಿಕೊಟ್ಟಂತಹ ಒಂದು ಘನವಾದ ತತ್ವ ಶ್ರೀರಾಮಕೃಷ್ಣ ತತ್ವ. ಶ್ರೀರಾಮಕೃಷ್ಣರು ತಮ್ಮನ್ನು ತಾವು ಯಾರು ಅಂತನ್ನೋದನ್ನ ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಎಲ್ಲರಂತಲ್ಲ, ಮಾನವ ಶರೀರಧಾರಿಯಾಗಿ ಬಂದರೂ ಕೂಡ ಎಲ್ಲರಂತಲ್ಲ ಅಂತನ್ನೋದನ್ನ ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಈ ತರಹ ಮಾತನ್ನು ಹೇಳಿ ಆಮೇಲೆ ಪುನಃ ಬೇರೆ ಒಂದು ಸ್ತರಕ್ಕೆ ಬಂದು ಈ ಮಾತನ್ನು ಹೇಳ್ತಾರೆ. ನೋಡಿ, ನೀನು ಅಂದು ಕೋಪಿಸಿಕೊಂಡು ದಕ್ಷಿಣೇಶ್ವರದಿಂದ ಬಂದುಬಿಟ್ಟೆ, ಯಾರ ಮೇಲೆ ಕೋಪಿಸಿಕೊಂಡದ್ದು ಅಂತ ಹೇಳಲೇ ಇಲ್ಲ, ತಮ್ಮ ಮೇಲೆ ಅಂತ ಅರ್ಥ. ಈ ರಾಕಾಲ ಆಗಾಗ ಶ್ರೀರಾಮಕೃಷ್ಣ ಮೇಲೆ ಕೋಪಿಸಿಕೊಳ್ತಕ್ಕಂಥದ್ದಿತ್ತು. ಯಾತಕ್ಕೆ ಕೋಪಿಸಿಕೊಳ್ತಾ ಇದ್ದ? ಅವನಿಗೆ ಕೋಪಿಸಿಕೊಳ್ಳಕ್ಕೆ ಹಕ್ಕಿತ್ತು, ಆದ್ರಿಂದ ಕೋಪಿಸಿಕೊಂಡ ಅವನು. ಅವನು ಮಾನಸ ಪುತ್ರ, ಅವನಾಗಾಗ ತನ್ನ ಮಾನಸ ತಂದೆಯ ಒಡನೆ ಮಾನಸ ಪಿತನೊಡನೆ ಹೇಳ್ತಾ ಇರ್ತಾನೆ, ನನಗೆ ನಿರ್ವಿಕಲ್ಪ ಸಮಾಧಿ ಕೊಡಬೇಕು ಅಂತ. ಹಿಂದೆ ಒಂದ್ಸರ್ತಿ ಕೋಪಿಸಿಕೊಂಡದ್ದು ನಿಮ್ಗೆಲ್ಲ ಗೊತ್ತಿರಬಹುದು, ಬ್ರಹ್ಮಾನುಭವಿ ಬ್ರಹ್ಮಾನುಭವಿ ಅಂತ ಹೇಳ್ತಕ್ಕಂಥ ಪುಸ್ತಕದಲ್ಲಿ ಬರುತ್ತೆ. ಶ್ರೀರಾಮಕೃಷ್ಣ ಸೇವೆ ಮಾಡ್ತಾ ಇದ್ದ, ಕಾಲಿಗೆ ಎಣ್ಣೆ ಒತ್ತಾ ಇದ್ದ. ಆಗ ಇದ್ದಕ್ಕಿದ್ದಂತೆ ಇದೇ ಸಂದರ್ಭ ಅಂತಂದ್ಬಿಟ್ಟಿದ್ದೇ ಶ್ರೀರಾಮಕೃಷ್ಣ ಕರ್ತ ನನಗೆ ನಿರ್ವಿಕಲ್ಪ ಸಮಾಧಿ ಕೊಡಬೇಕು. ಶ್ರೀರಾಮಕೃಷ್ಣ ಇವನಿಗೆ ಸಕಾಲ ಬರದೇ ಇರತಕ್ಕಂತಹದ್ದನ್ನು ಗಮನಿಸಿ ಸುಮ್ಮನೆ ಇರ್ತಾರೆ, ಮತ್ತಿವನು ಪೀಡಿಸ್ತಾನೆ. ಆದರೂ ಕೂಡ ಅವರು ಕೊಡೋದಿಲ್ಲ, ಸಕಾಲ ಬಂದಾಗ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಆಗ ಅವನಿಗೆ ಕೋಪ ಬರುತ್ತೆ, ಎಣ್ಣೆ ಬಾಟ್ಲಿನಲ್ಲೇ ಎಸ್ತು ಬಿಟ್ಟು ಹೊರಟೋಗ್ಬಿಡ್ತಾನೆ, ನಿಮ್ ಸಂಘ ಬೇಡ ನನಗೆ ಅಂತ. ಗೇಟ್ ವರೆಗೆ ಹೋಗಿರ್ತಾನೆ, ಅಲ್ಲಿ ಕಾಲು ಕುಸಿದು ಹೋಗ್ಬಿಡುತ್ತೆ, ಕೂತ್ಬಿಡ್ತಾನೆ. ಕೊನೆಗೆ ಯಾರೋ ಹೋಗಿ ಕರ್ಕೊಂಡು ಬಿಡ್ತಾರೆ. ಆಗ ಶ್ರೀರಾಮಕೃಷ್ಣ ಮುಸಿ ಮುಸಿ ನಗ್ತಾ ಹೇಳ್ತಾರೆ, ನೋಡಿದ್ಯಾ ನಾನೊಂದು ಗೆರೆ ಹಾಕಿದ್ದೇನೆ, ಆ ಗೆರೆ ದಾಟಿ ನೀನು ಹೋಗೋದು ಸಾಧ್ಯ ಇಲ್ಲ, ಆ ಪ್ರೀತಿಯ ಗೆರೆಯನ್ನು ದಾಟಿ ಹೋಗೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಾನಸ ಪುತ್ರನ ಮೇಲೆ ಬಗೆ ಬಗೆಯ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ ಇವರು ಕೂಡ. ಅವನು ಮಾನಸ ಪುತ್ರ ಆದ್ರಿಂದ ಕೋಪ ಮಾಡುವ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾನೆ ಅವನು, ಆದ್ರಿಂದ ಕೋಪ ಮಾಡ್ಕೊಂಡು ಹೊರಟು ಬಿಟ್ಟಿದ್ದಾನೆ. ಶ್ರೀರಾಮಕೃಷ್ಣರು, ನಾನು ಗುರು, ನಾನು ಈತನಿಗೆ ನಿರ್ವಿಕಲ್ಪ ಸಮಾಧಿಯನ್ನೇ ಕೊಡಬೇಕಾದವನು, ಏನನ್ನು ಪಡೆಯುವುದರಿಂದ ಇನ್ನೆಲ್ಲವನ್ನೂ ಪಡೆದಂತಾಗಿ ಬಿಡ್ತದೋ ಅಂತ ಮಹತ್ತರವಾದಂತಹ ಶ್ರೇಯಸ್ಕರವಾದದ್ದನ್ನು ಕೊಡತಕ್ಕಂಥವನು, ನನ್ನ ಮೇಲೆ ಇವನು ಕೋಪ ಮಾಡ್ಕೊಂಡು ಹೋಗೋದಂದ್ರೆ ಏನು ಅಂತಂದ್ಬಿಟ್ಟಿದ್ದೆ. ನೀನು ಹೊರಟೇ ಹೋಗು ಹಾಗೇನೆ, ಮತ್ತೆ ವಾಪಸ್ ಬರಲೇಬೇಡ, ಹೋದವನು ಹೊರಟೇ ಹೋಗು ಅಂತ ಬೇಕಾದ್ರೆ ಹೇಳ್ಬೋದಾಗಿತ್ತು. ಯಾಕೆ ತಮ್ಮಂತಹ ಅದ್ಭುತ ಗುರು ಇವನಿಗೆ ಎಲ್ಲಿ ಸಿಗೋದಕ್ಕೆ ಸಾಧ್ಯ? ನನ್ನಂತ ಗುರುವಿನ ಬಳಿ ಬಂದು ಈ ಸಣ್ಣ ಸಣ್ಣ ವಿಚಾರಗಳಿಗೋಸ್ಕರ ಕೋಪಿಕೊಂಡು ಹೋಗ್ತಾ ಇದ್ದಾನಲ್ಲ ಇವನು ಅಂತನ್ನುವ ಒಂದು ಭಾವನೆಯಿಂದ ಶಾಪವಾಗ್ಬೋದಾಗಿತ್ತು ಅಥವಾ ಹೊರಟೋಗು ಅಂತ ಹೇಳ್ಬೋದಾಗಿತ್ತು. ಆದರೆ ಜೊತೆ ಜೊತೆಯಲ್ಲಿ ಹೇಳ್ತಾ ಇದ್ದರೆ ನಿನ್ನನ್ನು ಕ್ಷಮಿಸುವ ಹಾಗೆ ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದೆ ಅಂತ. ಮಹಾಪುರುಷರೊಡನೆ ಕೋಪ ಮಾಡಿಕೊಳ್ತಕ್ಕಂಥದ್ದು ಆಗಾಗ ಸಂಭವಿಸ್ತದೆ. ಮಹಾಪುರುಷರು ಏನಾದರೂ ಅವರ ಕೋಪವನ್ನು ಗಂಭೀರವಾಗಿ ಭಾವಿಸಿ ಶಾಪ ಏನಾದರೂ ಕೊಟ್ಟರೆ ಏನು ಗತಿ? ಆದ್ರಿಂದ ಮಹಾತ್ಮರಲ್ಲಿ ಆ ಒಂದು ಪ್ರೀತಿ, ಆ ಒಂದು ಸಂಯಮ ಇರಬೇಕಾಗುತ್ತೆ ಅಂತನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಬರೀತಾನೆ, ಪರಮಹಂಸರು ಇನ್ನೂ ಭಾವಾವಿಷ್ಟಾಗಿಯೇ ಅದರ ಸೇನನಿಗೆ ಹೇಳ್ತಾ ಇದ್ದಾರೆ, ಮಗು ನೀನು ಯಾರ ನಾಮ ಸಂಕೀರ್ತನೆ ಮಾಡಿದೆಯೋ ಆತನ ಮೇಲೆ ಧ್ಯಾನ ಮಾಡು ಹೀಗೆ ಅಂತ ಹೇಳಿ ಅದರ ಸೇನನ ನಾಲಿಗೆಯ ಮೇಲೆ ತಮ್ಮ ಬೆರಳಿನಿಂದ ಏನನ್ನೋ ಬರಿತಾ ಇದ್ದಾರೆ. ಇದೇ ಅದರ ಸೇನನ ಮಂತ್ರೋಪದೇಶ ಏನು ಅಂತ ಮಾಸ್ಟರ್ ಮಹಾಶಯ ಬರಿತಾ ಇದ್ದಾನೆ. ಇಲ್ಲಿಯವರೆಗೆ ನಾಮ ಸಂಕೀರ್ತನೆ ಯಾರ ಮೇಲೆ ಮಾಡಿದೆಯೋ ಅವರ ಮೇಲೆ ಧ್ಯಾನ ಮಾಡು ಅಂತ ಒಂದು ಬೋಧನೆ. ಕೇವಲ ಭಜನೆ ಮಾಡಿ ಆಮೇಲೆ ಪ್ರಸಾದ ತಿಂದುಕೊಂಡು ಕೈ ಒರೆಸ್ಕೊಂಡು ಹೋದ್ರೆ ಸಾಲದು, ಅವನ ದಿವ್ಯತೆಯ ಮೇಲೆ ಧ್ಯಾನ ಮಾಡಬೇಕು, ಈ ಮನಸ್ಸನ್ನ ಅವನ ಮೇಲೆ ಅವನಲ್ಲಿ ಮುಳುಗಿಸಬೇಕು ಅಂತ ತಾತ್ಪರ್ಯ. ಮನಸ್ಸೆಲ್ಲ ಭಗವನ್ಮಯ ಆಗಬೇಕು ಅಂತ ತಾತ್ಪರ್ಯ. ಅದಕ್ಕೋಸ್ಕರ ಅವನ ಮೇಲೆ ಧ್ಯಾನ ಮಾಡು ಅಂತ ಒಂದು ಬೋಧನೆ. ಆಮೇಲೆ ಅಷ್ಟಕ್ಕೆ ನಿಲ್ಲಿಲ್ಲ, ಅವನ ನಾಲಿಗೆಯನ್ನು ಎಳೆದು ತಮ್ಮ ಬೆರಳಿನಿಂದ ಆ ನಾಲಿಗೆಯ ಮೇಲೆ ಬರೀತಾರೆ. ಈ ಅದರ ಸೇನೆ ಯಾರು ಅಂತ ಹೇಳ್ತಕ್ಕಂಥ ನೀವು ಮೂರನೆಯ ಸಂಪುಟದಲ್ಲಿ ಈಗಾಗಲೇ ಓದಿ ನೋಡಿದ್ದೀರಿ. ಉಜ್ವಲ ಉಲ್ಕೆ ಅಂತನ್ನುವ ಅಧ್ಯಾಯದಲ್ಲಿ ಮೂರು ಅಧ್ಯಾಯಗಳಲ್ಲಿ ಅವನ ವಿಚಾರಗಳೆಲ್ಲ ಬರುತ್ತವೆ. ಇವತ್ತು ಮನೆಗೆ ಹೋದವರೇ ಅವುಗಳನ್ನೆಲ್ಲ ಓದಿ ನೋಡಿ. ಆ ಅದರಸೇನನ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನು ಬರೆಯಬೇಕಾದ್ರೆ ಶ್ರೀರಾಮಕೃಷ್ಣರು ಅವನನ್ನ ಯಾವ ರೀತಿಯಲ್ಲಿ ಭಾವಿಸಿರಬೇಕು, ಬೇಗ ಅವನಲ್ಲಿ ಆಧ್ಯಾತ್ಮಿಕ ಪ್ರಗತಿ ಆಗಬೇಕು ಅಂತ ಹೇಳತಕ್ಕಂಥ ದೃಷ್ಟಿಯಿಂದ ಈ ಒಂದು ಮಹತ್ವಪೂರ್ಣವಾದಂತಹ ಮಂತ್ರೋಪದೇಶವನ್ನು ಈ ರೀತಿಯಲ್ಲಿ ಮಾಡ್ತಾರೆ. ನಾಲಿಗೆಯ ಮೇಲೆ ಬೀಜ ಮಂತ್ರವನ್ನು ಬರೆಯುವುದು ಅಂತ ಹೇಳಿದ್ರೆ ಇಂಜೆಕ್ಷನ್ ಮೂಲಕ ಟಾನಿಕ್ ಅನ್ನು ಕೊಟ್ಟು ಬಹಳ ಬೇಗ ಅದು ರಕ್ತಗತವಾಗುವಂತೆ ಮಾಡಿ ತಕ್ಷಣವೇ ಶಕ್ತಿ ಭರಿತನಾಗುವಂತೆ ಮಾಡುವಂತೆ. ಅಷ್ಟು ಶಕ್ತಿಶಾಲಿಯಾದದ್ದು ಈ ನಾಲಿಗೆಯ ಮೇಲೆ ಮಂತ್ರ ದೀಕ್ಷೆಯನ್ನು ಬರೀತ ಮಂತ್ರವನ್ನು ಕೊಡ್ತಕ್ಕಂಥದ್ದು. ಅಂಥದ್ದೊಂದಕ್ಕೆ ನಮ್ಮ ಅದರ ಸೇನ ಪಾತ್ರನಾಗಿದ್ದಾನೆ ಅಂತನ್ನೋದನ್ನು ನಾವಿಲ್ಲಿ ಭಾವಿಸಿ ಅನುಭವಿಸಬೇಕಾದಂತಹದ್ದು. ಮಂತ್ರದೀಕ್ಷೆ ಅಂತ ಹೇಳ್ತಕ್ಕಂತಹದ್ದನ್ನು ಬಗೆಬಗೆಯಾಗಿ ಗುರುಗಳು ಕೊಡೋದಕ್ಕೆ ಸಾಧ್ಯ ಇದೆ. ಸ್ವಪ್ನದಲ್ಲಿ ಮಂತ್ರದೀಕ್ಷೆ ಕೊಡೋದಕ್ಕೆ ಸಾಧ್ಯ ಇದೆ, ಕೇವಲ ದೃಷ್ಟಿಪಾತದ ಮೂಲಕ ಮಂತ್ರದೀಕ್ಷೆ ಕೊಡೋದಕ್ಕೆ ಸಾಧ್ಯ ಇದೆ, ಮತ್ತು ಶಬ್ದಗಳ ಮೂಲಕ ಕೂಡ ಕಿವಿಯಲ್ಲಿ ಮಂತ್ರವನ್ನು ಉಚ್ಚರಿಸಿ ಕೊಡೋದಕ್ಕೆ ಸಾಧ್ಯವಿದೆ. ಇಲ್ಲಿ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನು ಬರೆದು ಕೂಡ ಮಂತ್ರದೀಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯವಿದೆ. ಅದರ ಸೇನನ ವಿಷಯದಲ್ಲಿ ಮಂತ್ರದೀಕ್ಷೆ ಇದೇ ಇರಬಹುದೇ ಹೇಗೆ ಅಂತನ್ನೋದನ್ನ ಮಾಸ್ಟರ್ ಮಹೇಶ ಹೇಳೋದ್ರ ಮೂಲಕ ಅದು ಮಂತ್ರದೀಕ್ಷೆಯೇ ಆಗಿತ್ತು ಅಂತನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ವಿಜಯದಶಮಿಯಂದು ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.